ದೃಷ್ಟಮಾತ್ರಪುರುಷಃ ಮಧ್ಯ ಆತ್ಮನಿ ತಿಷ್ಠತಿ ಈಶಾನಂ ಭೂತ ಭವ್ಯಸ್ಯ ಈಶಾನಂ ಭೂತ ಭವ್ಯಸ್ಯ ನ ತತೋ ವಿಜುಗುಪ್ಸತಿ ಏತದ್ವೈತತ್ ಅಂಗುಷ್ಟಮಾತ್ರಪುರುಷಃ ಜ್ಯೋತಿರಿವಾಧೂಮಕಃ ಈಶಾನೋ ಭೂತ ಭವ್ಯಸ್ಯ ಸಯೇವಾದ್ಯಸ್ಯ ಸಯೇವಾದ್ಯಸವೂಷ್ವ ಸಯೇವಾದ್ಯ ಸವೂಷ್ವಃ ಏತದ್ವೈತತ್. ಈ ಪುರುಷೋತ್ತಮ, ಯಾವ ಪುರುಷೋತ್ತಮನ ಸ್ಥಾನವನ್ನು ಹೊಂದಿದ ನಂತರ ಪುನಃ ಮರಳಿ ಬರುವುದು ಇಲ್ಲ ಅಂತ ಆ ಇರುವಂತಹ ಪುರುಷೋತ್ತಮನ ಸ್ಥಾನ, ಆ ಪುರುಷೋತ್ತಮ ಸ್ಥಿತಿ, ಪುರುಷೋತ್ತಮ ಸ್ಥಿತಿ ಬೇರೆ ಅಲ್ಲ, ಸ್ಥಾನ ಬೇರೆ ಅಲ್ಲ. ಮೊಬೈಲ್ ಸ್ಥಾನ ಎಲ್ಲಿ? ಟೇಬಲ್ ಮೇಲೆ. ಅಲ್ಲಿ ಸ್ಥಿತವಾದದ್ದು ಯಾವುದು? ಮೊಬೈಲ್. ಹಾಗೆ ಇಲ್ಲಿ ಎರಡಿಲ್ಲ, ಯಾವುದು ಸ್ಥಾನವೋ ಅದೇ ಅವನ ಸ್ಥಿತಿ, ಯಾವುದು ಸ್ಥಿತಿಯೋ ಅದೇ ಅವನ ಸ್ಥಾನ. ಯಾರವನು? ಪುರುಷೋತ್ತಮ. ಯಾರವನು ಪುರುಷೋತ್ತಮ? ಅಂಗುಷ್ಟ ಮಾತ್ರ ಪುರುಷ. ಯತ್ಪುರುಷ ಸ್ಥಾನಂ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವ ಶ್ರೇಷ್ಠ ಜ್ಞಾನಿಗಳು ಯಾವ ನನ್ನ ಸ್ಥಾನವನ್ನು ಹೊಂದಿದ ನಂತರ ಪುನಃ ಮತ್ತೆ ಹುಟ್ಟು ಸಾವುಗಳ ಈ ಲೋಕಕ್ಕೆ ಬರುವಂತಹ ಚಾನ್ಸ್ ಇಲ್ಲವೋ ಆ ಸ್ಥಾನವೇ ನನ್ನ ಸ್ಥಾನ ಅಂತ ಗೀತಾಚಾರ್ಯ ಅಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ತತ್ ಪರಮಂ ಧಾಮ, ಮಮ ಪರಮಂ ಧಾಮ ತತ್, ನನ್ನ ಅತ್ಯಂತ ಹೆಚ್ಚಿನ ಆ ಸ್ಥಾನವು ಅದು ಅಂತ ಏನು ಪ್ರಾಮಿಸ್ ಮಾಡಿದ್ದಾನೆ. ಆ ಪ್ರಾಮಿಸನ್ನು ನೀವಿಲ್ಲಿ ಜ್ಞಾಪಕಕ್ಕೆ ತಂದ್ಕೋಬಹುದು. ಏಕೆಂದರೆ ಅಂಗುಷ್ಟ ಮಾತ್ರ ಅಂದ್ರೆ ಇದು ಬಹುಶಃ ಸಬ್ಸಿಡರಿ ಆತ್ಮ ಇರಬಹುದು, ಸಪೋರ್ಟಿಂಗ್ ಆತ್ಮ ಇರಬಹುದು ಅಂತ ಅನೇಕ ಅನೇಕ ಅರ್ಥ ಹುಡುಕಬಾರ್ದು ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಂಗುಷ್ಟ ಮಾತ್ರ ಪುರುಷ ಅನ್ನುವುದು ಇದು ಸಾಕ್ಷಾತ್ ಪರಬ್ರಹ್ಮ ತತ್ವವೇ. ಹೇಗಿದೆ ಅನ್ನೋದಕ್ಕೆ ಒಂದು ಎರಡು ಶಬ್ದ ಕೊಡ್ತಾರೆ ಮತ್ತೆ. ಜ್ಯೋತಿಹಿ ಇವ. ಹೇಗಿದೆ ಅಂದರೆ ಜ್ಯೋತಿಹಿ ಬೆಳಕಿನ ಸ್ವರೂಪವಾಗಿದೆ. ಸಹಸ್ರ ಸೂರ್ಯ ಪ್ರಕಾಶದಷ್ಟು ಬೆಳಕಿನ ಸ್ವರೂಪವಾಗಿದೆ. ಒಂದು ಸೂರ್ಯನ್ನು ಬಳ್ಳಾರಿಯೊಳಗೆ ತಡ್ಕೊಳ್ಳಿಕ್ಕಾಗೋದು, ಇನ್ನು ಸಾವಿರ ಸೂರ್ಯ ಆದರೆ ಹೆಂಗಿರ್ಬೋದು ಅದು ಅಂತ ನೀವು ಹಂಗೆ ಭೌತಿಕ ಲೆಕ್ಕ ಹಾಕ್ಲಿಕ್ಕೆ ಹೋಗಬೇಡ್ರಿ. ಇದು ಮಟೀರಿಯಲಿಸ್ಟಿಕ್ ಕ್ಯಾಲ್ಕುಲೇಷನ್ ಅಲ್ಲ. ಇಲ್ಲಿ ಬೆಳಕು ಅಂತಂದರೆ ಇಲ್ಲಿ ಅರಿವಿನ ಬೆಳಕು, ಇಲ್ಲಿ ಬೆಳಕು ಅಂದರೆ ಅರಿವಿನ ಬೆಳಕು. ಕತ್ತಲೆಯನ್ನು ಬೆಳಗುವ ಬೆಳಕು, ಬೆಳಕನ್ನು ಬೆಳಗುವ ಬೆಳಕು. ಇದು ಹಗಲು ಅನ್ನುವುದನ್ನು ಬೆಳಗಿದ್ಯಾರು? ಕತ್ತಲೆಯನ್ನು ಬೆಳಗಿದ್ದು ನಮ್ಮ ಲೈಟು ಅಂತಂತೀವಿ, ನಮ್ಮ ಸೂರ್ಯ ಅಂತ ಹೇಳ್ತೀವಿ, ಪ್ರಶ್ನೆ ಬೇರೆ. ಹಗಲನ್ನು ಬೆಳಗಿದ್ದೀಯಾರು ಅಂದರೆ ಹಗಲು ಬೆಳಕಾಗಿದೆ, ಇದು ಹಗಲಾಗಿದೆ ಅಂತ ಗುರುತಿಸಿದವರು ಯಾರು? ಕಣ್ಣು ಅಂತೀರಿ, ಕಣ್ಣಿಲ್ಲದೆ ಹೋದರೆ ಹಗಲು ರಾತ್ರಿ ಹೆಂಗೆ ಗೊತ್ತಾಗ್ತದೆ? ಆ ಕಣ್ಣನ್ನು ಬೆಳಗಿದವರು ಯಾರು? ನೋಡಬೇಕು ಅನ್ನುವ ಟೆಂಡೆನ್ಸಿನೇ ಇಲ್ಲದೆ ಹೋದರೆ ಕಣ್ಣು ತೆಗೆಯೋಂಗಿಲ್ಲ, ಕಣ್ಣು ಮುಚ್ಕೊಂಡೇ ಬಿಡ್ತದೆ ಅದು. ರಾತ್ರಿ ಯಾಕೆ ಕಣ್ಣು ಮುಚ್ಚಿರ್ತಾವೆ ಅಂದರೆ ಕೆಲವರದು ತೆಗೆದಿರ್ತಾವೆ, ಕೆಲವರದು ಮುಚ್ಚಿರ್ತಾವೆ. ಯಾಕೆ ಮುಚ್ಚಿರ್ತಾವೆ ಅಂತಂದರೆ ಅವಕ್ಕೆ ನೋಡಲಿಕ್ಕೆ ಏನು ಪ್ರವೃತ್ತಿ ಇಲ್ಲ. ನೋಡಬೇಕು ಅನ್ನುವ ಟೆಂಡೆನ್ಸಿ, ಪ್ರವೃತ್ತಿ, ವಾಸನ ಎಲ್ಲ ಸ್ತಬ್ಧ ಹೋಗಿದೆ, ಎಲ್ಲ ಸುಪ್ತವಾಗಿ ಹೋಗ್ಬಿಟ್ಟಾವೆ, ಎಲ್ಲ ಲಯವಾಗಿ ಹೋಗ್ಬಿಟ್ಟಾವೆ. ಆ ನೋಡಬೇಕು ಅನ್ನೋ ಪ್ರವೃತ್ತಿ ಲಯವಾಗಿದ್ದರಿಂದಾಗಿ ಕಣ್ಣು ಏನು ಕೆಲಸ ಮಾಡ್ತಾ ಇಲ್ಲ. ಹಾಗಾದರೆ ಕಣ್ಣನ್ನು ಬೆಳಗಿದ್ಯಾರು? ಕಣ್ಣನ್ನು ಬೆಳಗಿದ್ಯಾರು? ವಾಸನ, ಪ್ರವೃತ್ತಿ. ಪ್ರವೃತ್ತಿಗಳನ್ನು ಬೆಳಗಿದ್ಯಾರು? ಮನಸ್ಸು. ಮನಸ್ಸನ್ನು ಬೆಳಗಿದ್ಯಾರು? ಅಂತಃಕರಣ. ಅಂತಃಕರಣದ ಒಳಗೆ ಇದ್ದದ್ದು ಯಾವ ಬೆಳಕು? ಅಂಗುಷ್ಟ ಮಾತ್ರ ಪುರುಷ. ಹೇಗಿದ್ದಾನೆ? ಜ್ಯೋತಿಗಿ ಇವ ಬೆಳಕಿನ ರೂಪದಿಂದ ಇದ್ದಾನೆ. ಬೆಳಕೇ ತಾನಾಗಿದ್ದಾನೆ. ಅಂದರೆ ಈ ಸೂರ್ಯ ಕೆಲವು ಸಮಯ ಒಳಗಿರ್ತಾನೆ, ಕೆಲವು ಸಮಯ ಹೊರಗೆ ಬರ್ತಾನ? ಆ ಸೂರ್ಯನ ಲೆಕ್ಕ ಬಿಟ್ಬಿಡು. ಈ ಸೂರ್ಯ ಯಾರು ಅಂತಂದರೆ, ಕತ್ತಲೆಯಲ್ಲಿಯೂ ನಾನಿದ್ದೇನೆ ಎಂದು ಬೆಳಗಿದ ಬೆಳಕು. ಕತ್ತಲೆಯಲ್ಲಿಯೂ ನಾನಿದ್ದೇನೆ ಎಂದು ಬೆಳಗುವ ಬೆಳಕು. ಅಲ್ಲಿ ನಾನು ಪೆನ್ ಬಿಟ್ಟು ಬಿದ್ದಿದ್ದೆ, ಪೆನ್ ಇದೆಯಾ ನೋಡ್ರಿ? ಇಲ್ರಿ, ಲೈಟ್ ಹೋಗ್ಯಾವ. ಬ್ಯಾಟ್ರಿ ಇದ್ರೆ ಕೊಡ್ರಿ ನೋಡಿ ಹೇಳ್ತೀವಿ. ನಾನು ಪರ್ಸ್ ಬಿಟ್ಟು ಬಂದೇನೆ, ಬ್ಯಾಟ್ರಿ ಕೊಡ್ರಿ ನೋಡಿ ಹೇಳ್ತೀವಿ. ನೀವಿದ್ದೀರೋ ಇಲ್ಲೋ? ನಾನಿದ್ದೇನೆ, ಬ್ಯಾಟ್ರಿ ಕೊಡ್ರಿ ನೋಡಿ ಹೇಳ್ತೀನಿ ಇದ್ದೇನೆ. ನಾನಿದ್ದೇನೆ ಅನ್ನುವುದನ್ನು ನಾವು ಬೆಳಗಿಸಿ ಹೇಳಬೇಕಾಗಿಲ್ಲ. ಪೆನ್ ಅದನ್ನು ಇಲ್ಲ, ಬೆಳಗಿಸಿ ಹೇಳಬೇಕಾಗ್ತದೆ. ಕೋಣೆಯೊಳಗೆ ಯಾರಿದ್ದಾರೆ ಯಾರಿಲ್ಲ ಬೆಳಗಿಸಿ ಹೇಳಬೇಕಾಗ್ತದೆ. ನಾನಿದ್ದೇನೆ ಇಲ್ಲ ಅನ್ನೋದನ್ನು ಯಾರ ಬೆಳಕಿನಲ್ಲಿ ಕಂಡ್ರಿ? ನಿಮ್ಮನ್ನು ಸ್ವಂತ ಬೆಳಕು, ನಿಮ್ಮದೇ ಬೆಳಕು. ಆ ಬೆಳಕನ್ನು ಇಲ್ಲಿ ಮಾತಾಡ್ತಾ ಇದ್ದಾರೆ. ಜ್ಯೋತಿಹಿ ಅರಿವಿನ ಬೆಳಕು. ಇನ್ನೂ ಕನ್ನಡದಲ್ಲಿ ಶಬ್ದ ಎಚ್ಚರ, ಎಚ್ಚರದ ಬೆಳಕು. ಎಚ್ಚರವೇ ತಾನಾಗಿರುವ ಬೆಳಕು ಎಚ್ಚರ. ಅರಿವು, ಎಚ್ಚರ, ಚೈತನ್ಯ ಎಲ್ಲ ಒಂದೇ ಥರದ ಶಬ್ದಗಳು. ಕನ್ನಡದಲ್ಲಿ ಅರಿವು ಅನ್ನೋ ಶಬ್ದ ಬಹಳ ಸ್ಪಷ್ಟವಾದ ಬೆಸ್ಟ್ ಶಬ್ದ. ಆಡು ಭಾಷೆಯಲ್ಲಿ ಎಚ್ಚರ ಅನ್ನೋ ಶಬ್ದ ಅತಿ ಉತ್ತಮವಾದ ಶಬ್ದ. ಬಳಕೆ ಭಾಷೆ ಆದರೆ ಎಂಥ ಬೆಳಕಪ್ಪ ಅಂದರೆ ಅಧೂಮಕಃ. ಇದಕ್ಕೇನಿಲ್ಲ, ಓಕೆ ಇಲ್ಲ. ಇನ್ನು ಸೂರ್ಯನಿಗಾದರೂ ಮಂಡಲ ಆದೀತು ಆವಾಗ ಇವಾಗ. ಸೂರ್ಯನಿಗೆ ಮಂಡಲ ಆಗ್ತದೆ ನೋಡಿರ್ತಲ್ಲ, ಮೊನ್ನೆ ಮೊನ್ನೆ ಆಗಿತ್ತಂತೆ ಎಲ್ಲೋ. ಗ್ರಹಣಲ್ಲ, ಮಂಡಲ, ಮಂಡಲ. ಸೂರ್ಯನ ಮಂಡಲ ಕಟ್ಕೊತದೆ ಹಿಂಗೆ ರಿಂಗ್ ರಿಂಗ್. ಮೊನ್ನೆ ಇಲ್ಲೆಲ್ಲೋ ಆಗಿತ್ತು ನೋಡಿದಾರ ಜನ. ಚಂದ್ರನಿಗೂ ಆಗ್ತದೆ. ಇವು ಸೂರ್ಯನ ಅಥವಾ ಚಂದ್ರನ ಅವಯವಗಳಿದ್ದಂತೆ. ಹೀಗಾಗಿ ಸೂರ್ಯ ಈ ಕೆನಾಟ್ ಬಿ ಕಂಪೇರ್ಡ್ ಟು ಆತ್ಮ. ಈಗ ಸೂರ್ಯನಿಗೂ ಅವಯವಗಳು, ಅಂಗಾಂಗಗಳು ಇರ್ತವೆ. ಆ ರಿಂಗ್ ಯಾಕೆ ಕಟ್ಕೋತದ ಅನ್ನೋದಕ್ಕೆ ವೈಜ್ಞಾನಿಕವಾದ ವಿಶ್ಲೇಷಣೆ ಏನು ಅಂತ ನಂಗೆ ಗೊತ್ತಿಲ್ಲ. ಆದರೆ ಅನುಭವ ನಮಗೆಲ್ಲರಿಗೂ ಅದ. ಆ ಸೂರ್ಯ ಮಂಡಲದಲ್ಲಿ ಅಥವಾ ಆಕಾಶದಲ್ಲಿ ಈ ಪ್ರಕಾರವಾದಂಥ ಒಂದು ನೈಸರ್ಗಿಕ ಬದಲಾವಣೆ ಕಂಡದ್ದು ನಮಗೆ ಗೊತ್ತದ. ಏನಾದರೂ ಒಂದು ಕ್ರಿಯಾ ಜರುಗದ ಹೊರತು ಆ ಥರ ಆಗುವುದಿಲ್ಲ. ಇನ್ನೊಂದು ಕ್ರಿಯಾ ಜರುಗಬೇಕು ಅಂದರೆ ಅವಯವಗಳಿರಬೇಕಲ್ಲಿ. ಅವು ಜ್ವಾಲೆಗಳು ಅಂತ ಕರಿತೀರೋ, ಗ್ಯಾಸ್ ಅಂತ ಕರಿತೀರೋ, ಕೆಮಿಕಲ್ಸ್ ಅಂತ ಕರೀತಾರೆ, ನೀವು ಕರೀರಿ, ನೀವು ಯಾವ ಶಬ್ದದಿಂದ ಆದರೂ ಕರೀರಿ, ಅವಷ್ಟು ಅವಯವಗಳು ಅನಿಸ್ಕೊಳ್ತಾರೆ. ಈವನ್ ನಮ್ಮ ಪ್ರಾಣಾಪಾನ ಉಸಿರಾಟ ಇದಲ್ಲ, ಉಸಿರಾಟ ಉಚ್ಛ್ವಾಸ ನಿಶ್ವಾಸ ಇದಲ್ಲ, ಇದು ಕೂಡ ನಮ್ಮ ಅವಯವ. ಇನ್ನು ಕ್ರಿಯೆಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಕ್ರಿಯೆಗಳು, ಇವು ಕೂಡ ನಮ್ಮ ಅವಯವಗಳು. ಇವಷ್ಟು ಏಕತ್ರವಾಗಿ ಕೆಲಸ ಮಾಡ್ತಾ ಇದ್ದಾಗ, ಕಾರ್ಯದಲ್ಲಿ ತೊಡಗಿದಾಗ ನಮ್ಮಲ್ಲಿ ಬದಲಾವಣೆಗಳು ಆಗ್ತಿರ್ತವೆ. ಡೈಜೆಷನ್ ಆಗ್ತದೆ, ಹಾರ್ಟ್ ಪಂಪಿಂಗ್ ಆಗ್ತದೆ, ರಕ್ತ ಶುದ್ಧೀಕರಣ ಆಗ್ತದೆ, ಪಚನ ಆಗ್ತದೆ, ಎಲ್ಲ ಕೆಲಸ ಮಾಡ್ತಾ ಇರಬೇಕು. ಯಾಕೆ ಮಾಡಬೇಕು? ಅವಯವಗಳು ಹೇಗೆ ಕೈ ಕಾಲುಗಳನ್ನು ಅವಯವಗಳು ಅಂತ ಕರಿತೀರಿ, ನಮ್ಮ ಒಳಗೆ ಇರುವ ಅವಯವಗಳಿವು. ಈ ಥರ ಅವಯವಗಳು ಸೂರ್ಯನಿಗಿದ್ದದ್ದಾದರೆ ಸೂರ್ಯನ ಆತ್ಮ ಹೇಗಾಗಲಿ ಸಾಧ್ಯ? ಯಾಕೆ? ಆತ್ಮ ನಿರವಯವ, ಆತ್ಮನು ನಿರವಯವನಾಗಿದ್ದರಿಂದಾಗಿ ಎಷ್ಟೇ ಸೂರ್ಯ ಪ್ರಕಾಶದಿಂದ ಕೂಡಿದ್ದರೂ ಕೂಡ ಅವನ ಪ್ರಕಾಶವನ್ನು ಮಿತಿಯಲ್ಲೇ ನೋಡಲಿಕ್ಕಾಗ್ತದೆ ವಿನಃ ಮಿತಿ ಮೀರಿ ನೋಡಲಿಕ್ಕಾಗೋದಿಲ್ಲ. ಒಪ್ಕೊಳ್ಳಿಕ್ಕಾಗೋದಿಲ್ಲ, ನೋಡಲಿಕ್ಕಾಗೋದಿಲ್ಲ ಅಂದರೆ ಒಪ್ಕೊಳ್ಳಿಕ್ಕಾಗೋದಿಲ್ಲ. ಏನು ಮಿತಿ ಇದೆ ಸೂರ್ಯನಿಗೆ? ಅವಯವಗಳು. ಈ 10 ಗ್ರಹಗಳು ಸೂರ್ಯನ ಅವಯವಗಳು ಗೊತ್ತಾಯ್ತಲ್ಲ ನಮಗೆ. ಈ 10 ಗ್ರಹಗಳೇನವೆ? ಇವು ಕೂಡ ಸೂರ್ಯನಿಗೆ ಇರುವ ಅವಯವಗಳು. ಈ ಸೂರ್ಯ ಈ ಅವಯವಗಳು, ಈ ಚಂದ್ರ ಈ ಅವಯವಗಳನ್ನು ಇಟ್ಟುಕೊಂಡು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಂಥೇಳಿ ನಾವು ವಾರಗಳನ್ನು ನಿರ್ಧಾರ ಮಾಡೇವಿ. ಅಕಸ್ಮಾತ್ ಟಪಕ್ಕಂತ ಬಿದ್ದಿಲ್ಲ ಅದು. ಕಾಕ್ ಅಂಡ್ ಬುಲ್ ಸ್ಟೋರಿ, ಹ್ಯಾಂಕಿ ಪ್ಯಾಂಕಿ ಕಥೆಗಳಾಗಿ ಹೋರಾ ಏನ್ರಿ, ಹೋರಾ ಹೋರಾ ಆ ಹೋರಾ ಅಂತ ಒಂದು ಸಮಯ ಇರ್ತದೆ. ಆ ಸಮಯದೊಳಗೆ ಹಗಲು ರಾತ್ರಿಯ ಸಂಧಿ ಹೋರಾ. ಆ ಹೋರಾ ಸಮಯದಲ್ಲಿ ಸೂರ್ಯನ ಸಮೀಪ ಯಾವ ಗ್ರಹ ಬಂದಿರುತ್ತದೆ ಅದು ಆ ದಿವಸದ ಹೆಸರು. ಮಂಗಳ ಬಂದಿತ್ತು ಅಂತಂದರೆ ಮಂಗಳವಾರ, ಬುಧ ಗ್ರಹ ಬಂದಿತ್ತು ಅಂದರೆ ಬುಧವಾರ, ಗುರು ಗ್ರಹ ಬಂದಿತ್ತು ಅಂದರೆ ಗುರುವಾರ ಅಷ್ಟೇ, ಶುಕ್ರ ಬಂದಿದ್ದ ಅಂತಂದರೆ ಶುಕ್ರವಾರ, ಶನಿ ಬಂದಿದ್ದ ಅಂದರೆ ಶನಿವಾರ. ಇವೆಲ್ಲವೂ ಕೂಡ ಅವಯವಗಳು ಅಂತ ನೀವು ಕಂಡುಕೊಂಡಿದ್ದಾದರೆ ಸೂರ್ಯನಿಗೆ ಎಷ್ಟೊಂದು ಅವಯವಗಳು, ಇದರಿಂದಾಗಿ ಯಾವ್ಯಾವ ಪ್ರಕಾರವಾದ ವಿಕಾರಗಳು. ಅಂದಮೇಲೆ ಆ ಸೂರ್ಯನ ಬೆಳಕು ಅದು ಆತ್ಮನ ಬೆಳಕು ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಆತ್ಮನಿಲ್ಲದೆ ಅವನಿಗೆ ಬೆಳಕಿಲ್ಲ ಅನ್ನುವ ವಿಷಯ ಬೇರೆ, ಆ ಬೆಳಕೇ ಆತ್ಮ ಅನ್ನೋ ವಿಷಯ ಬೇರೆ. ಮಣ್ಣಿಲ್ಲದೆ ಮಡಿಕೆ ಅಂತ ವಿಷಯ ಬೇರೆ, ಮಣ್ಣಿಲ್ಲದೆ ಮಡಿಕೆ ಇಲ್ಲ. ಮಣ್ಣೇ ಮಡಿಕೆ ಅಂತ ಹೇಳೋದು ಬೇರೆ. ಮಣ್ಣೇ ಮಡಿಕೆ ಅಂತ ನೀವು ಹೇಳಿಬಿಟ್ಟಿದ್ದಾದರೆ ಎಲ್ಲೆಲ್ಲಿ ಮಣ್ಣಿದೆಯೋ ಅಲ್ಲೆಲ್ಲ ಏನಿರಬೇಕು? ಮಡಿಕೆ. ತರ್ಕ ಕುತರ್ಕ ಆಗ್ತದೆ, ವಿತರ್ಕ ಆಗ್ತದೆ, ಅನರ್ಥವಾಗ್ತದೆ. ಹಂಗಾರೆ ಈ ಬೆಳಕು ಎಂಥ ಬೆಳಕಿದು? ಹೊಗೆ ಇತ್ತಂದ್ರೆ ಅದು ಅವಯವ. ಧೂಮ ಅಂದರೆ ಹೊಗೆ. ಅಗ್ನಿ ಧೂಮಕಃ, ಅಗ್ನಿಗೆ ಧೂಮ ಇದೆ, ಕ್ಯಾಂಡಲ್ಗೆ ಧೂಮ ಇದೆ. ಡೀಸೆಲ್ಗೆ ಧೂಮ ಇದೆ, ಪೆಟ್ರೋಲ್ಗೆ ಸೈಲೆಂಟ್ ಧೂಮ ಇದೆ. ಏನು ಸ್ವಾಮಿ ಸೈಲೆಂಟ್ ಧೂಮ? ಅದು ಕಾಣೋದಿಲ್ಲ, ಆದರೆ ಇಟ್ಟಲ್ಲಿ ಅದು ಒಣಗಿ ಹೋಗ್ತದೆ. ಒಣಗೋಗ್ತಾರೆ ಅಂದರೆ ಏನಾಗಿರ್ತದೆ? ಅದು ಆವಿ ಆಗಿರ್ತದೆ, ಧೂಮ. ಹೀಗೆ ಇವಕ್ಕೆಲ್ಲದಕ್ಕೂ ಹೇಗೆ ಧೂಮ ಇದೆಯೋ ಹಾಗೆ ಈ ಜ್ಯೋತಿಗೆ ಧೂಮ ಇಲ್ಲ. ಅಧೂಮಕಃ ಆತ್ಮಜ್ಯೋತಿ ಅಧೂಮಕಃ. ಭೂತ ಭವ್ಯಸ್ಯ ಈಶಾನಃ ಸಯೇವ ಅದ್ಯ ಸ ಊ ಶ್ವಃ. ಇವತ್ತು ಇರುವವನು ಅವನೇ, ಹಿಂದೆ ಇದ್ದವನು ಅವನೇ, ಮುಂದೆ ನಾಳೆ ಇರುವವನು ಕೂಡ ಅವನೇ. ಅವನೇ ಅಂದರೆ ಯಾರು? ಜ್ಯೋತಿ. ಯಾವ ಜ್ಯೋತಿ? ಅಧೂಮಕಃ. ಇನ್ಫ್ಯಾಕ್ಟ್ ಅಧೂಮಕಃ ಜ್ಯೋತಿ ನಪುಂಸಕಲಿಂಗ, ಇಕಾರ ಅಂತ ನಪುಂಸಕಲಿಂಗ ಜ್ಯೋತಿ. ಅದಕ್ಕೆ ವಿಶೇಷಣ ಕೊಟ್ಟರೆ ಅದು ಕೂಡ ಎದುರೊಳಗೆ ಬರ್ತದೆ, ನಪುಂಸಕಲಿಂಗದೊಳಗೆ ಬರಬೇಕು. ಮತ್ತು ಅಧೂಮಕಃ ಅಲ್ಲದು ಅಧೂಮಕಂ ಜ್ಯೋತಿ, ಅಧೂಮಕಃ ಅಲ್ಲ ಅಧೂಮಕಂ. ಅದು ಮುಂದೆ ಭಾಷ್ಯದಲ್ಲಿ ಹೇಳ್ತಾರೆ. ಕಿಂಚ ಅಂಗುಷ್ಟಮಾತ್ರ ಪುರುಷ ಜ್ಯೋತಿರಿವ ಅಧೂಮಕಃ ಅಧೂಮಕಂ ಇತಿ ಯುಕ್ತಂ. ಕಸ್ಮಾತ್ ಜ್ಯೋತಿ ಪರತ್ವಾತ್. ಈ ಧೂಮಕ ಅಂತೇನಿದೆ, ಇದು ಜ್ಯೋತಿ ಅನ್ನುವ ನಪುಂಸಕಲಿಂಗ ಶಬ್ದಕ್ಕೆ ವಿಶೇಷಣವಾಗಿದೆ. ಇದು ವಿಶೇಷಣ. ಎಂತಹ ಜ್ಯೋತಿ? ಅದನ್ನು ವಿಶೇಷಣ ಹೇಳ್ತೀನಿ ಅಂತೇಳಿ, ಹೊಗೆರಹಿತವಾದ ಜ್ಯೋತಿ. ಹೊಗೆರಹಿತವಾದ ಜ್ಯೋತಿ. ಆದ್ದರಿಂದ ಆ ಹೊಗೆರಹಿತ ರಾಹಿತ್ಯತೆ, ಹೊಗೆರಾಹಿತ್ಯತೆ ಅನ್ನುವುದು ಜ್ಯೋತಿಯ ವಿಶೇಷಣ. ಇನ್ನು ಜ್ಯೋತಿ ಅನ್ನೋ ಶಬ್ದ ಏನದು? ಆ ಜ್ಯೋತಿ ಅನ್ನೋ ಶಬ್ದ ಅದು ನಪುಂಸಕಲಿಂಗ, ಇಕಾರ ಅಂತ ಶಬ್ದ. ಇಕಾರ ಅಂತ ನಪುಂಸಕಲಿಂಗ ಶಬ್ದ ಆಗಿದ್ದರಿಂದಾಗಿ ಅದಕ್ಕೆ ಸೇರಿಸುವಂಥ ವಿಶೇಷಣಗಳೆಲ್ಲ ಹೇಗಿರಬೇಕು? ಅವು ನಪುಂಸಕಲಿಂಗದಲ್ಲೇ ಇರಬೇಕು. ಅದು ಅದೇನಾಗ್ತದೆ? ಧೂಮಕಃ ಆಗುವುದಿಲ್ಲ, ಧೂಮಕಂ ಅಂತ ಇಲ್ಲಿ ವ್ಯಾಖ್ಯಾನಕಾರರು ಭಗವತ್ಪಾದಾಚಾರ್ಯರು ಅದಕ್ಕೆ ಬರದೇ ಬಿಟ್ಟು ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ. ಅಂಗುಷ್ಟ ಮಾತ್ರ ಪುರುಷ. ಸ್ವಾಮಿ, ಇವು ಶ್ರುತಿಗಳಲ್ವೇ, ಇವು ಎಂದು ಹೀಗೆ ಮಿಸ್ಟೇಕ್ಸ್ ಮಾಡುವುದಿಲ್ಲಲ್ಲ ಅನ್ನೋ ಒಂದು ಸಣ್ಣ ವಾದ ನೀವು ಹಾಕ್ತೀರಿ. ಈ ಶ್ರುತಿಗಳಲ್ವೇ, ಸಾರಿ ನಾನು ಹಂಗೆ ಹೇಳಬಾರ್ದಾಗಿರ್ತದೆ. ಚಿದ್ರುಭಾನಂದ್ರೆ ಹಂಗೆ ಹೇಳಬಹುದು, ಆದರೆ ಶ್ರುತಿಗಳು ಹಂಗೆ ಹೇಳಲಿಕ್ಕಾಗೋದಿಲ್ಲ. ಅದು ಯಾಕೆ ಇಂಥ ಮಿಸ್ಟೇಕ್ಸ್ ಆಗ್ತವೆ? ಆಗಿನ ವ್ಯಾಕರಣ ಜ್ಞಾನ ನಮಗೆ ಇಲ್ಲ. ತಿಳ್ಕೊಳ್ಳಿ, ಹನುಮಂತನಿಗೆ 16 ವ್ಯಾಕರಣಗಳು ಗೊತ್ತಿದ್ದು, 16 ವ್ಯಾಕರಣ ಜ್ಞಾನ. ಅದರೊಳಗೆ ಯಾವ ವ್ಯಾಕರಣ ವೇದದೊಳಗಿತ್ತು ನಮಗೇನು ಗೊತ್ತು? ನಮಗೆಲ್ಲ ಈಗ ಪಾಣಿನಿ ಒಂದು ನಮಗೆ ಗೊತ್ತದ ಅಷ್ಟೇ. ಅದು ಯಾರು ಅಭ್ಯಾಸ ಮಾಡಿದವರು ಅವ್ರಿಗೆ ಗೊತ್ತದ, ನಾವಂತೂ ಅಭ್ಯಾಸ ಮಾಡಿಲ್ಲ. ಇವ್ರು ಋಷಿಕೇಶ್ ಹೋಗಿದ್ರೆ ನೀವು ಮಾಡಿದ್ರಂತ ಋಷಿಕೇಶ್ ಹೋಗಿ ಪಾಣಿನಿ ಇಲ್ಲ, ಅವರು ಮಾಡಿ. ನಾವೇನು ಆ ಪಾಣಿನಿ ಒಳಗಿನ ಮೇಲಿನ ಕೆನಿ ನೆಕ್ಕವ್ರು ಅಷ್ಟೇ ಒಂದು ಚೂರು ಚೂರು. ಮೀ ವಹ ಮಹಾ ಸೀತ ಹಾತ ಅನ್ಕೋದು ಕೊಡೋರಷ್ಟೇ ನಮಗೆ. ಎಷ್ಟು ಆಳದ, ಎಷ್ಟು ಗಂಭೀರದ ಈ ಒಂದು ವ್ಯಾಕರಣನ ಇಷ್ಟದ. ಇಂಥ 16 ವ್ಯಾಕರಣ ಜ್ಞಾ ಮಾರುತಿ ಹನುಮಂತ. ಯಾವ ವ್ಯಾಕರಣದಲ್ಲಿ ಯಾವ ಪ್ರಕಾರವಾಗಿ ಅದು ಅಮ್ ಇದ್ದದ್ದು ಅಹಾ ಆಗ್ತದೆ, ಅಹಾ ಇದ್ದದ್ದನ್ನು ಅಮ್ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ ಅಂತ ಇವರು ಬರೆಯೋದು? ನಿಮ್ಮ ವಾದಕ್ಕೆ ನಮ್ಮ ಉತ್ತರ ಇಲ್ಲಿ, ಜ್ಯೋತಿ ಪರತ್ವಾತ್. ಜ್ಯೋತಿ ಅನ್ನೋ ಶಬ್ದ ಹೊಗೆಯಿಲ್ಲದ ಜ್ಯೋತಿ ಅನ್ನುವಂಥ ಈ ಶಬ್ದ, ಇದು ಒಂದು ವಿಶಿಷ್ಟವಾದ ವಿವರಣೆಯನ್ನು ತೋರಿಸ್ತದೆ. ವಿಶೇಷಣ ಅಂದ್ರೆ ಅದು ವಿವರಣೆ ಕೊಡಬೇಕಾಗ್ತದೆ, ಒಂದು ವಿಶಿಷ್ಟವಾದ ವಿವರಣೆಯನ್ನು ತೋರಿಸ್ತದೆ. ಅದೇನು ವಿವರಣೆ ಅಂತಂದರೆ, ಆತ್ಮನು ಅವಯವರಹಿತನು, ನಿರವಯವ. ಆತ್ಮನು ನಿರವಯವ ಅನ್ನುವಂತಹ ವಿವರಣೆಯಲ್ಲಿ ಹೊಗೆ, ಇದು ಸೆಕೆಂಡರಿ ಶಬ್ದ, ಎರಡನೇ ವಿಷಯ ಇದು. ಪ್ರಮುಖ ವಿಷಯ ಏನು ಅಂತಂದರೆ, ಆತ್ಮನಿಗೆ ಅವಯವಗಳು ಇಲ್ಲ ಅನ್ನುವುದನ್ನು ಅಧೂಮಕಃ ಅಂತ ನಾವು ಹೇಳುತ್ತೀವಿ. ಅವನಿಗೆ ಶರೀರ ಇಲ್ಲ ಅಂತಲೇ ಹೇಳಿದರೆ ಅದು ಕೂಡ ವಿಶೇಷಣ. ಅವನಿಗೆ ಮನಸ್ಸು ಬುದ್ಧಿಗಳಿಲ್ಲ ಅಂತಲೇ ಹೇಳಿದರೆ ಅದು ಕೂಡ ವಿಶೇಷಣ ಆಗ್ಬೋದು. ಆದರೆ ಇಲ್ಲಿ ಅವರು ಹೇಳಿದ್ದು ಅಧೂಮಕಃ. ಭಾಷ್ಯ, ಯಹಾತು ಏವಂ ಲಕ್ಷಿತಃ ಯೋಗಿಭಿಃ ಹೃದಯೇ ಈಶಾನಃ ಭೂತಭವ್ಯಸ್ಯ ಸಯೇವ ನಿತ್ಯಃ ಕೂಟಸ್ಥಃ ಅದ್ಯ ಇದಾನೀಂ ಪ್ರಾಣಿಷು ವರ್ತಮಾನಃ ಸ ಊಷ್ವಃ ಅಪಿ ವರ್ತಿಷ್ಯತಿ ನ ಅನ್ಯಾ ಅನ್ನ ಅನ್ಯಃ ತತ್ಸಮಃ ಅನ್ಯಶ್ಚ ಜನಿಷ್ಯತಿ ಇತ್ಯರ್ಥಃ. ಯೋಗಿಭಿಃ ಹೃದಯೇ, ಯೋಗಿಗಳು ತಮ್ಮ ಹೃದಯದಲ್ಲಿ, ತಮ್ಮ ಅಂತಃಕರಣದಲ್ಲಿ, ತಮ್ಮ ಶಾಂತ ಸ್ಥಿತಿಯಲ್ಲಿ ಭೂತ ಭವ್ಯಸ್ಯ ಈಶಾನಃ, ಭೂತ ಮತ್ತು ಭೂತಕಾಲ ಮತ್ತು ಭವಿಷ್ಯತ್ ಕಾಲದ ಒಡೆಯನನ್ನು ಅವರು ಸ್ಪಷ್ಟೀಕರಿಸಿಕೊಂಡಿರುತ್ತಾರೆ. ಏನೆಂದು ಸ್ಪಷ್ಟೀಕರಿಸಿಕೊಂಡಿರುತ್ತಾರೆ? ಅವನು ನಾನೇ, ಇನ್ನೊಂದೇನೂ ಸ್ಪಷ್ಟತೆ ಮೋಕ್ಷ ಕೊಡೋದಿಲ್ಲ. ಅವನು ನಾನೇ. ಯಾವನು ಅವನು ಅಂದರೆ ಯಾರು? ಅಂಗುಷ್ಟ ಮಾತ್ರ ಪುರುಷ ಜ್ಯೋತಿ ಇವ ಧೂಮಕಃ, ಆ ಪುರುಷನು ನಾನೇ ಅನ್ನುವುದನ್ನು ಸ್ಪಷ್ಟಪಡಿಸಿಕೊಂಡಿರುತ್ತಾರೆ. ಅವರು ಏನಾಗ್ತಾರೆ? ನಿತ್ಯ ಊಟಸ್ಥ ಇದಾನೀಂ ಪ್ರಾಣಿಷು ವರ್ತಮಾನ ಸಕಲ, ಈಗ ಈಗ ಈ ಕ್ಷಣದಲ್ಲಿ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಆ ಅಂಗುಷ್ಟ ಮಾತ್ರ ಪುರುಷ ಯಾವ ಆತ್ಮ ನಾನು ಕೂಟಸ್ಥ ನಿತ್ಯನಿದ್ದೇನೋ ಎಲ್ಲೆಲ್ಲಿಯೂ ನಾನೇ ಇದ್ದೇನೆ. ಹುಡುಕೋತ ಹೋಗುವುದಲ್ಲ ಇದು, ಸಂದೇಹ ಸಂಶಯರಹಿತವಾಗಿ ತಿಳ್ಕೊಂಬೋದು. ಅದಕ್ಕೆ ಸರಿಯಾದ ತರ್ಕ, ಸರಿಯಾದ ನ್ಯಾಯ, ಸಾರ್ವತ್ರಿಕ ಅನುಭವದಲ್ಲಿ ಅದನ್ನು ಗುರುತಿಸೋದು, ಹುಡುಕೋತ ಹೋಗೋದಲ್ಲ. ಏನೇ ಹೇಳಿ ಸ್ವಾಮಿ, ನೀವು ಎಲ್ಲ ಚೆನ್ನಾಗಿ ತಿಳಿದಲ್ಲಾಗ್ತದೆ. ಎಲ್ಲ ಕಡೆಗೂ ಆತ್ಮನ ಕಾಣೋದು ಭಾರಿ ಕಷ್ಟ. ಅದನ್ನು ತೆಗೆದುಹಾಕಿಬಿಟ್ರೆ ತಲೆಯಿಂದ, ಅದು ಭಾವ ಎಂದೂ ಶುದ್ಧಿ ಇರುವುದಿಲ್ಲ. ಭಾವ ಶುದ್ಧಿ ಇದ್ದರೆ ನೀವು ಹುಟ್ಟತ್ತಿದ್ದಿಲ್ಲ. ಅದು ಹಂಗೆ ಇರೋದು, ಅದು ತ್ರಿಗುಣಾತ್ಮಿಕ ಅಲ್ವಾ? ತ್ರಿಗುಣಾತ್ಮಿಕ ಮಾಯ ಅಲ್ವಾ? ಮಾಯೆಯ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಅದು. ಅದಕ್ಕೂ ಆತ್ಮನಿಗೇನು ಸಂಬಂಧ ಇಲ್ಲ. ಭಾವ ಶುದ್ಧ ಆಗಬೇಕು, ನನ್ನ ಮಾತುಗಳು ಯಾವಾಗಲೂ ಶುದ್ಧ ಇರಬೇಕು, ನನ್ನ ಕೃತಿಗಳು ಯಾವಾಗ ಶುದ್ಧ ಇರಬೇಕು, ಅನ್ನುವ ಈ ವಿಚಾರಗಳು ತಿಳಿಯೋ ತನಕ, ತಿಳುವಳಿಕೆಯ ಸ್ಪಷ್ಟತೆಯಲ್ಲಿ ನೀವೇ ಹೇಳಿ ಇವಷ್ಟು ಮಿಥ್ಯ ಹೌದಲ್ಲ, ಅದನ್ನು ತಂದುಕೊಡ್ರಿ. ಯಾವಾಗ ಭಾವಶುದ್ಧಿ ಆಗಿಲ್ಲ ಅಂತ ಅನ್ನಿಸ್ತದೆ, ಮಿಥ್ಯ ಆದರಷ್ಟು ಬಿಟ್ಟರಷ್ಟು ಪಟ್. ಎಷ್ಟಾದರೂ ಪ್ರತಿಬಿಂಬ ದಪ್ಪ ಕಂಡ್ರೇನು ತೆಳ್ಕಂಡ್ರೇನು, ಅದು ತೆಳ್ಕಂಡ್ರೆ ನಾನೇನು ತೆಳಗ ಆಗೋದಿಲ್ಲ, ದಪ್ಪ ಕಂಡ್ರೆ ನಾನೇನು ದಪ್ಪ ಆಗೋದಿಲ್ಲ. ಅದು ಹೆಂಗೆ ಕಾಣಿಸ್ತದೆ ಕಾಣಲಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಿ? ಅದೆಲ್ಲ ಅವರಿಗೆ ಯಾರಿಗೆ ಎಕ್ಸ್ಪೋಜರ್ ಇಲ್ಲ ಇವುಗಳ ಬಗ್ಗೆ ಸ್ಪಷ್ಟತೆ ಇಲ್ಲ, ಅವರಿಗೆ ಚಿಂತನೆ ಸರಿ ಆಗಿರುವುದಿಲ್ಲ, ಜಿಜ್ಞಾಸ ಸರಿ ಆಗಿರುವುದಿಲ್ಲ ಅವರಿಗೆ ಅವೆಲ್ಲ. ಮತ್ತು ಅದು ಅವರು ಅವರಿಗೆ ಅದು ಇರಬೇಕು, ಇಟ್ ಮೇಕ್ಸ್ ಹಿಮ್ ಸೆನ್ಸಿಟಿವ್. ಸೂಕ್ಷ್ಮಗ್ರಾಹಿಗಳನ್ನಾಗಿ ಮಾಡ್ತದೆ, ಅದು ಇರಬೇಕು. ಬಾಲಬುದ್ಧಿಯವರು ಇರ್ತಾರೆ, ಅವ್ರಿಗಿನ್ನೂ ಅವುಗಳಲ್ಲಿ ಸತ್ಯಭಾವ ಇರ್ತದೆ. ಇಲ್ದೋದ್ರೆ ವೀರಪ್ಪನಾಗ್ಬಿಡ್ತಾರ. ವಿಚಾರ ಮಾಡಿ ನೋಡ್ರಿ ಲಾಜಿಕಲ್, ಏನೋ ಸ್ವಲ್ಪ ಧರ್ಮ ಅಧರ್ಮ ಪಾಪ ಪುಣ್ಯ ಅನ್ನೋ ಭಯ ಇತ್ತು ಅಂದರೆ ಸೆನ್ಸಿಟಿವ್ ಜೀವನ ಮಾಡ್ತಾರೆ, ಸೂಕ್ಷ್ಮಗ್ರಾಹಿಗಳಾಗಿ ಜೀವನ ಮಾಡ್ತಾರೆ. ಬರಲಿ, ಅದೇ ಸೂಕ್ಷ್ಮತೆನೇ ಒಂದು ದಿವಸ ನೀವು ಆತ್ಮನ ಸೂಕ್ಷ್ಮತೆಯನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ. ಹೂಯಿದು ಉಪಸಂಕ್ರಾ ಮಾಡೋನು ಯಾರವನು? ಅದಕ್ಕಿಂತ ಸೂಕ್ಷ್ಮನಾದವನು, ಅದಕ್ಕಿಂತ ಸೂಕ್ಷ್ಮನಾದವನು, ಅದಕ್ಕಿಂತ ಸೂಕ್ಷ್ಮನಾದವನು. ಮೊನ್ನೆ ಒಬ್ಬರು ಪ್ರಶ್ನೆ ಕೇಳಿದರು, ಒಂದರಿಂದ ದಾಟಿ ಇನ್ನೊಂದಕ್ಕೆ ಹೋಗಬೇಕು ಅಂದರೆ ಉಪಕರಣ ಬೇಕಲ್ಲ. ಹಾಂ, ಬೇಕಪ್ಪ. ಇವನು ಯಾವ ಉಪಕರಣದಿಂದ ಇಲ್ಲಿಂದ ದಾಟಿ ಅಲ್ಲಿ ಹೋಗ್ತಾನೆ? ಶರೀರವನ್ನು ಬಿಟ್ಟ, ಪ್ರಾಣಮಯಕ್ಕೆ ಹೋದ. ಯಾವ ಉಪಕರಣದಿಂದ ಪ್ರಾಣಮಯಕ್ಕೆ ಹೋಗ್ತಾನೆ? ಶರೀರದಿಂದ ಬಿಟ್ಟನಲ್ಲ. ನೀವು ಹೇಳಿ ಉತ್ತರ ನೋಡೋಣ. ಇನ್ಸ್ಟ್ರೂಮೆಂಟ್ ಯಾವುದು? ಅವನು ಹೋಗ್ತಾನ, ಪ್ರಾಣಕ್ಕೆ ಇನ್ನೂ ಹೋಗಿಲ್ಲ. ಅರಿವು ಅವನೇ, ಅದು ಇನ್ಸ್ಟ್ರೂಮೆಂಟ್ ಅಲ್ಲ. ಬಿಟ್ಟ, ಪ್ರಾಣಮಯಕ್ಕೆ ಹೋದ. ಉಪನಿಷತ್ತಿನ ಶಬ್ದನೇ ಇದೆ ಉಪಸಂಕ್ರಾಮತಿ. ಇಲ್ಲ ಇಲ್ಲ ಇಲ್ಲ, ಯು ಕೆನಾಟ್ ಮೇಕ್ ಇಟ್ ಗೌಣ. ಆ ಗೌಣ ಶಬ್ದ ಕೊಟ್ಟೇನೆ ಅಂತ ಎಲ್ಲಿ ಬೇಕಾದ್ರೂ ಉಪಯೋಗ ಮಾಡ್ಬಿಡೋದು. ಅದು ಗೌಣ ಮತ್ತೆ ಹೋಗಬೇಕವ? ಆಯ್ತು ಆಯ್ತು, ನಿಮ್ಮ ಮಾತನ ಒಪ್ತೀನಿ. ಹೋದಂತೆ ಏನು ತಗೊಂಡು ಹೋದಂತೆ, ಎದರೊಳಗೆ ಹೋದಂತೆ, ಇಂಥದ್ರೊಳಗೆ ಕೂತ್ಕೊಂಡು ಹೋದಂತೆ ಮಾಡ್ದ ಅಂತ. ಎಂಥದ್ರೊಳಗೆ ಕೂತ್ಕೊಂಡ ನಾನು ಪಟ್ ಅಂತ ಪ್ರಶ್ನೆ ಕೇಳಿಬಿಟ್ರು ಕ್ಲಾಸ್ನೋಗಿ, ಬೆಳಗಿನ ಕ್ಲಾಸ್ನಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಉಪನ್ಯಾಸ ಅಟೆಂಡ್ ಆದವರೇ. ಸೂಕ್ಷ್ಮತೆಯೇ ವೆಹಿಕಲ್ ಇಲ್ಲಿ, ಸೂಕ್ಷ್ಮತೆಯೇ ಇಲ್ಲಿ ಪ್ರಯಾಣಿಸಲಿಕ್ಕೆ ಉಪಕರಣ. ಅದಕ್ಕಿಂತ ಸೂಕ್ಷ್ಮ ಯಾವುದಕ್ಕಿಂತ ಸೂಕ್ಷ್ಮ? ಅನ್ನಮಯಕ್ಕಿಂತ ಸೂಕ್ಷ್ಮ ಅನ್ನುವ ಸೂಕ್ಷ್ಮತೆಯನ್ನು ಹೊಂದಿದವನು ಮಾತ್ರ ಪ್ರಾಣಮಯದಲ್ಲಿರ್ತಾನೆ. ಶರೀರ ಇರ್ತದೆ, ಅದೇನಾಗಿರುವುದಿಲ್ಲ, ಶರೀರ ಹಂಗೆ ಇರ್ತದೆ. ಆದರೆ ಸೂಕ್ಷ್ಮತೆಯಿಂದಾಗಿ ಆ ಲಕ್ಷ್ಯ ತಪ್ತದೆ, ಈ ಲಕ್ಷ್ಯದಲ್ಲಿ ಇರ್ತದೆ. ಶಿಫ್ಟಿಂಗ್ ಯುವರ್ ಅಟೆನ್ಷನ್, ಫೋಕಸಿಂಗ್ ಯುವರ್ ಅಟೆನ್ಷನ್. ನಿನ್ನೆ ಹೇಳಿದ್ನಲ್ಲ, ಮುಖ ನೋಡ್ರಿ ಬೆರಳು ಕಾಣೋಂಗಿಲ್ಲ, ಬೆರಳು ನೋಡ್ರಿ ಮುಖ ಕಾಣೋಂಗಿಲ್ಲ. ಏನಾಗ್ತದೆ, ನಮ್ಮ ಅಟೆನ್ಷನ್ನು ಶಿಫ್ಟ್ ಆಗ್ತದೆ. ಸಿಂಪಲ್. ಹಾಗೆ ಅನ್ನಮಯ ಕೋಶದಲ್ಲಿರುವಂಥ ಸೂಕ್ಷ್ಮತೆ, ಆ ಸೂಕ್ಷ್ಮತೆ ಅನ್ನಮಯ ಕೋಶದಿಂದ ಈ ಕೋಶವು ನಾನಲ್ಲ ಅನ್ನುವ ಸೂಕ್ಷ್ಮತೆ, ಈ ಅನ್ನಮಯ ಕೋಶವು ನಾನಲ್ಲ ಅನ್ನುವ ಸೂಕ್ಷ್ಮತೆ ನನ್ನನ್ನು ಪ್ರಾಣಮಯ ಆತ್ಮನ ನಿಲ್ಲಿಸುತ್ತೆ. ಹೀಗೆ ಆನಂದಮಯ ಕೋಶಮಪಿ ಉಪಸಂಕ್ರಾಮತಿ, ಅದನ್ನು ಕೂಡ ದಾಟ್ತಾನೆ. ಮುಂದೆ ಎಲ್ಲಿ ಹೋಗ್ತಾನೆ? ಆ ಸೂಕ್ಷ್ಮತೆಯಲ್ಲಿ ಅವನು ಎಲ್ಲಿ ಹೋಗ್ತಾನೆ? ಸಮಯ ಹೋಗಲಿಕ್ಕೆ ಇನ್ನೇನು ಇಲ್ಲೇ ಇಲ್ಲ, ತಾನೇ ತಾನಾಗಿ ಉಳಿದಾನಷ್ಟೇ. ಅವನು ಇಲ್ಲಿ ಸ್ಥೂಲ ಶರೀರವಾಗಿ ಉಳಿದಿರ್ತಾನೆ, ಅಲ್ಲಿ ಸೂಕ್ಷ್ಮ ಶರೀರವಾಗಿ ಉಳಿದಿರ್ತಾನೆ, ಅಜ್ಞಾನ ಸಮಯದಲ್ಲಿ ಕಾರಣ ಶರೀರವಾಗಿ ಉಳಿದಿರ್ತಾನೆ. ಅದನ್ನೂ ದಾಟಿದ್ದೆ ಆದರೆ ಏನಾಗಿ ಉಳಿದಿರ್ತಾನೆ? ತಾನೇ ತಾನಾಗಿ ಉಳಿದಿರ್ತಾನೆ. ಹೇಗೆ? ಸಾಕ್ಷಿ. ಹಾಗೆ ನಾವಿಲ್ಲಿ ಗುರುತಿಸಬೇಕಾದದ್ದು ಗೊತ್ತಾಯ್ತಾ, ಯಹ ತೂ ಏವಂ ಲಕ್ಷಿತಃ ಯೋಗಿ ಬಿಹಿ ಹೃದಯೇ ಭೂತ ಭವ್ಯಸ್ಯ ಈಶಾನಃ ಸಯೇವ ನಿತ್ಯಃ ಕೂಟಸ್ಥಃ ಅದ್ಯ ಈಗ ಇದಾನೀಂ ಇಲ್ಲಿ ಪ್ರಾಣಿಷು ವರ್ತಮಾನಃ ಸಮಸ್ತ ಜೀವರಾಶಿಗಳಲ್ಲಿ ಇದ್ದಾನೆ, ಸವು ಶ್ವಃ ಅಪಿ ನಾಳೆ ಕೂಡ ಇದ್ದಾನೆ. ವರ್ತಿಷ್ಯತೆ ನ ಅನ್ಯಃ ತತ್ಸಮಃ, ಅವನಿಗೆ ಸಮವಾದದ್ದು ಇನ್ನೊಂದು ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ಅನ್ಯಶ್ಚ ಜನಿಷ್ಯತೆ ಇತ್ಯರ್ಥ, ಇನ್ನೊಂದು ಹುಟ್ಟುತ್ತದೆ ಅನ್ನುವಂಥದ್ದು ಇಲ್ಲ, ಇನ್ನೊಂದು ಹುಟ್ಟಲಿಕ್ಕೆ ಕಾರಣವಾಗ್ತದೆ ಅನ್ನುವಂಥದ್ದು ಇಲ್ಲ. ಅನೇನ ನಾಯಮಸ್ತೀತಿ ಚೈಕೇ ಇತಿ ಅಯಂ ಪಕ್ಷಃ ನ್ಯಾಯತಃ ಅಪ್ರಾಪ್ತಃ ಅಪಿ ಸ್ವವಚನೇನ ಶ್ರುತ್ಯಾ ಪ್ರತ್ಯುಕ್ತಃ. ಈ ವಿಷಯದಲ್ಲಿ ಬಿಡ್ರಿ, ಎಲ್ಲಿ ಅಂಗುಷ್ಠಿ ಮಾತ್ರ ಹೇಳ್ತೀರಿ, ಎಲ್ಲಿ ಅಂತಃಕರಣ ಹೇಳ್ತೀರಿ, ಎಲ್ಲಿ ಹೃದಯ ಪುಂಡರೀಕ? ಇಂಥ ಆತ್ಮ ಬಂದು ಇಲ್ಲೇ ಇಲ್ಲ. ಹೋಗ ಚಾರುವಾಕರು, ಬೌದ್ಧರು, ಶೂನ್ಯವಾದಿಗಳು, ಕ್ಷಣಿಕವಾದಿಗಳು, ಇವರೆಲ್ಲ ಆತ್ಮ ಶೂನ್ಯ. ಯಾಕಂದರೆ ಇಲ್ಲಿ ಶೂನ್ಯ ಆಗಿರ್ತದೆ. ಇಲ್ಲಿ ಯಾರಿಗೆ ಮ್ಯಾಟ್ರಿ ಇಲ್ಲ ಅವರಿಗೆ ಆತ್ಮ ಏನಾಗ್ಬಿಡ್ತಾನೆ? ಶೂನ್ಯ ಆಗ್ಬಿಡ್ತಾನೆ. ಇವರ ವಾದಗಳ ಪ್ರಕಾರ ಏನು ವಾದ ಇದೆ ಅಂತಂದರೆ, ಅಯಂ ಆತ್ಮ ನ ಅಸ್ತಿ ಚ. ಏಕೆ ಕೆಲವರು ಈ ಪ್ರಕಾರ ಹೇಳ್ತಾರೆ, ಇಂಥ ಆತ್ಮ ಒಂದು ಇಲ್ಲ ಇಲ್ಲ ಹೋಗ. ಈ ಹೇಳಿಕೆ ನ್ಯಾಯತಃ ಅಪ್ರಾಪ್ತಃ, ಈ ಹೇಳಿಕೆ ಯುಕ್ತಿಗೂ ಕೂಡ ಹೊಂದಿ ಬರುವುದಿಲ್ಲ. ನ್ಯಾಯಕ್ಕೂ ತರ್ಕಕ್ಕೂ ಈ ಹೇಳಿಕೆ ಹೊಂದಿ ಬರುವುದಿಲ್ಲ. ಒಂದು ಕ್ಷಣದಲ್ಲಿ ತೋರಿಸ್ತೀನಿ. ಆತ್ಮ ಇಲ್ಲ ಇಲ್ಲ ಅನ್ನೋ ಒಬ್ಬನಿದಾನೋ ಇಲ್ಲ, ಒಂದೇ ಕ್ಷಣದೊಳಗೆ ಇವರೆಲ್ಲ ಏನು ಮಾಡ್ತಾರಂದರೆ, ಈ ದೈತ್ಯಗಳು, ಈ ಬೌದ್ಧರು, ಈ ಜೈನರು, ಇವರು ಪೂರ್ವದಲ್ಲಿಯೇ ಒಂದು ಸಿದ್ಧಾಂತವನ್ನು ನಿರ್ಧರಿಸಿಬಿಡಿದ್ರು. ಆ ನಿರ್ಧರಿಸಿದ ಆ ಸಿದ್ಧಾಂತವನ್ನು ಸಿದ್ಧ ಮಾಡುವಂಥ ಪ್ರಯತ್ನಕ್ಕೆ ಯಾವ್ಯಾವ ಬೇಕೋ ಆ ಪ್ರಮಾಣಗಳನ್ನು ತಗೋತಾರೆ. ಇಷ್ಟದ ನೋಡ್ರಿ, ಏನು ವಿಷ್ಣು ವೈಕುಂಠದೊಳಗೆ ಇದ್ದಾನೆ, ಇದು ಪೂರ್ವ ನಿರ್ಧಾರಿತ ಸತ್ಯ ಅವ್ರಿ. ಇದು ಇಟ್ಕೊಂಡು ಅದು ತಕ್ಕಂತೆ ಪ್ರಮಾಣಗಳನ್ನು ಉಪಯೋಗ ಮಾಡ್ಕೋತ ಹೋಗೋದು. ಅಲ್ಲಿ ಹಂಗೆ ಹೇಳ್ಯಾರ, ಇಲ್ಲಿ ಹಿಂಗೆ ಹೇಳ್ಯಾರ, ಇದರ ಅರ್ಥ ಹಿಂಗೆ, ಇದರ ಅರ್ಥ ಹಿಂಗೆ, ಕೊನೆಗೇನು ತತ್ತದಸಿ ತ್ವಂ ತಮಸ್. ದಿಸ್ ಇಸ್ ದ ಒರಿಜಿನಲ್ ಪ್ರಾಬ್ಲಮ್. ಇದು ಪೂರ್ವಗ್ರಹ ಪೀಡಿತ, ಪೂರ್ವದಲ್ಲೇ ಕಂಡೀಷನ್ ಮಾಡ್ಕೊಂಬಿಡೋದು. ಹೀಗಾಗಿ ನೀವು ಎಷ್ಟೇ ತರ್ಕಬದ್ಧವಾಗಿ ವಾದ ಮಾಡಿರಿ, ಎಷ್ಟೇ ಅವರಿಗೆ ಶಾಸ್ತ್ರ ತಿಳಿಸಿ ಹೇಳ್ರಿ, ಎಲ್ಲಿ ಎಷ್ಟೇ ವಿವರಣೆಗಳನ್ನು ಕೊಡ್ರಿ, ಎಲ್ಲ ಕೇಳಿಸ್ಕೊತಾರೆ, ಹೌದು ಹೌದು ಅಂತಾರೆ, ಪರ್ಫೆಕ್ಟ್ ಆಗಿದೆ ಅಂತಾರೆ. ಆದರೂ ಕೂಡ ವಿಷ್ಣು ವೈಕುಂಠದಲ್ಲೋಗಿದ್ದಾನೆ, ಅವನ ಪಕ್ಕಕ್ಕೆ ಹೋಗಿ ಕೂತ್ಕೊಂಡ್ರೆ ಮೋಕ್ಷ, ಅವನ ಜೊತೆ ಮಾತಾಡಿದ್ರೇ ಮೋಕ್ಷ, ಅವನ ಲೋಕದಲ್ಲಿ ಹೋಗಿ ನಾವು ಕೂತ್ಕೊಂಡ್ರೆ ಮೋಕ್ಷ, ಇತ್ಯಾದಿ ಇತ್ಯಾದಿ ಸಾಮೀಪ್ಯ ಸಾಲೋಕ್ಯ ಸಾರೂಪ್ಯ ವೈ ವೈ ವೈ ವೈ ವೈ ಮತ್ತು ಅದನ್ನು ಹಿಡಿತಾರೆ. ಅಲ್ಲಪ್ಪ, ಒಂದು ಲೋಕ ಅಂದ್ರೆ ಅದು ದೇಶ ಬಂಧನ ಆಗ್ತದೆ, ಅಲ್ಲಿ ಹೋಗೋದು ಅಂದ್ರೆ ಅದು ಕಾಲ ಬಂಧನ ಆಗ್ತದೆ, ಬಂಧನವನ್ನು ಬಿಡಿಸ್ಕೋಬೇಕು ಅಂತ ನೀನು ಹೊಸ ಬಂಧನಕ್ಕೆ ಹೋಗಿ ಕೂತಂಗೆ ಆಗ್ತದೆ ಅಂತ ನಿನಗೆ ತಿಳಿಸಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ನೀವು ಹೇಳೋದೆಲ್ಲ ಕರೆಕ್ಟು, ಆದರೆ ವಿಷ್ಣುವಿನ ಹತ್ರ ಹೋದ್ರೆ ಮೋಕ್ಷ. ಆತ್ಮ ಇಲ್ಲ ಇಲ್ಲ, ಇಂಥ ಒಂದು ಆತ್ಮ ಇಲ್ಲ ಇಲ್ಲ. ಎಂಥ ಆತ್ಮ ಇಲ್ಲ? ಅರಿವಿನ ಸ್ವರೂಪದಿಂದ ಇದ್ದ ಆತ್ಮ ಇಲ್ಲ. ಅಂಥ ಆತ್ಮ ಇಲ್ಲ ಅನ್ನುವ ನೀ ಇದ್ದೀಯೋ ಇಲ್ಲೋ, ನೀ ಅರಿವು ತಪ್ಪಿದೆಯೋ ಅರಿವಿನಿಂದ ಇದ್ದೀಯೋ? ಮತ್ತೆ ಆತ್ಮ ಇಲ್ಲ ಅಂದರೆ ನಿನ್ನ ಇರುವಿಕೆಯನ್ನು ಅಲ್ಲಗಳೆದಂತಾಗಲಿಲ್ವ? ನಿನ್ನ ಇರುವಿಕೆಯನ್ನು ಅಲ್ಲಗಳೆದ್ದೇ ಆದರೆ ಅದು ಸಾರ್ವತ್ರಿಕವಾಗಿ ಹೇಗೆ ಒಪ್ಕೊಳ್ಳಿಕ್ಕಾಗ್ತದೆ? ಎಲ್ಲರಿಗೂ ಅವರವರ ಇರುವಿಕೆ ಎಚ್ಚರ ಇದ್ದೇ ಇರ್ತದೆ. ಆ ಎಚ್ಚರದೊಳಗೆ ಏನೇನೋ ಸೇರಿಸ್ಕೊಂಡಿರ್ತೀವಿ, ಸುಖ ದುಃಖ ಬೇಕು ಬೇಡ ಇಷ್ಟ ಅನಿಷ್ಟ, ಅವುಗಳನ್ನೆಲ್ಲ ಸೇರಿಸಿಕೊಂಡು ನಾವು ನಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸ್ತೀವಿ. ಎಲ್ಲ ಒಬ್ಬನ ಸೂಕ್ಷ್ಮಗ್ರಾಹಿ ಇವು ಅವುಗಳು ಇಲ್ಲದೇ ಹೋದರೆ ಏನು ಅಂತ ನೋಡ್ಲಿಕ್ಕೆ ಹೋಗ್ತಾನೆ? ಹೊಡೆಯೋಂಗಿಲ್ಲ, ಪ್ರಮಾಣ ಮುಟ್ಟಿರೋದಿಲ್ಲ, ಪ್ರಮಾಣ ಒಪ್ಕೊಂಡಿರೋದಿಲ್ಲ. ಹೀಗಾಗಿ ಅವನಿಗೇನು ಅನಿಸ್ತದೆ? ಶೂನ್ಯ. ಯಾವ ಶೂನ್ಯ ಮಾತಾಡ್ತೀಯ? ಇಲ್ಲ ಇಲ್ಲ ನೋಡಿ, ಇಲ್ಲ ಇಲ್ಲ ಅನ್ನೋನು ಇದ್ದಾನೋ ಇಲ್ಲೋ? ಅಲ್ಲ, ಅವ್ರದ್ದು ಮುಗೀತು, ಅವ್ರದ್ದು ಮುಗೀತು, ಅವ್ರದ್ದು ದ್ವೈತಿಗಳು. ಇಲ್ಲ ಇಲ್ಲ, ಇವರು ಶೂನ್ಯವಾದಿಗಳು, ಇವರು ಬೇರೆ. ಇನ್ನೊಬ್ರು ಇದ್ದಾರೆ, ಅವರು ಕ್ಷಣಿಕವಾದಿಗಳು. ಯಾವಾಗ ಹೂ ಅದ ಆವಾಗ ನಾ ಅರಿವು, ಯಾವಾಗ ಹೂ ಇಲ್ಲ ಆವಾಗ ನಾನು ಅರಿವಿಲ್ಲ. ಕ್ಷಣ ಕ್ಷಣಕ್ಕೂ ಅರಿವು ಬರ್ತದೆ, ಅರಿವು ಹೋಗ್ತದೆ, ಅರಿವು ಬರ್ತದೆ, ಅರಿವು ಹೋಗ್ತದೆ. ಎಲ್ಲರೂ ಇರಲಿ, ನಮ್ಗೆ ಸಂಬಂಧ ಇಲ್ಲ. ಇವರು ಕ್ಷಣಿಕವಾದಿಗಳು, ಶೂನ್ಯವಾದಿಗಳು, ಕ್ಷಣಿಕವಾದಿಗಳು. ಪೂಜೆ ಸ್ವಾಮೀಜಿಗೆ ಬಿಬ್ಬಿಬ್ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ. ಬಿಬ್ಬಿಬ್ಬಿಬ್ಬಿಬ್ಬಿಬ್ಬಿಬ್ ಅದು ಸಬ್ಮರಿನ್ ಇರ್ತದೆ ಒಳಗಡೆ, ಸಬ್ಮರಿನ್. ಆ ಸಬ್ಮರಿನ್ ಏನು ಮಾಡ್ತದೆ, ಮೇಲ್ಗಡೆ ಯಾವ್ರ ವಾಹನ ಇವು ಬಂದಾವ, ಹಡಗು ಬಂದಾವ, ಅಟ್ಯಾಕ್ ಮಾಡೋರು ಇದ್ದಾರೆ ಅಂತ ಒಂದು ಕ್ಯಾಮ್ರಾ ಹಿಂಗೆ ಮೇಲೆ ಬರ್ತದೆ, ಮೇಲೆ ಬಂದು ಆಮೇಲೆ ಹಿಂಗೆ ಹಿಂಗೆ ಎಲ್ಲ ನೋಡಿ ತೋರಿಸ್ತದೆ, ಮತ್ತೆ ಹೋಗ್ಬಿಡ್ತದೆ. ಅದು ಬರುವಾಗ ಶಬ್ದ ಮಾಡ್ತದೆ, ಬಿಬ್ ಬಿಬ್ ಬಿಬ್ ಬಿಬ್ ಬಿಬ್ ಬಿಬ್ ಬಿಬ್ ಬಿಬ್ ಬಿಬ್ ಬಿಬ್ ಬರ್ತದೆ, ಎಲ್ಲ ನೋಡ್ತದೆ, ಮತ್ತೆ ಹೋಗ್ಬಿಡ್ತದೆ. ಹಂಗೆ ಆತ್ಮ ಏನಾಗ್ತದೆ, ಮೇಲೆ ಬರ್ತದೆ, ಹಿಂಗೆ ಹಿಂಗೆ ನೋಡ್ತದೆ, ಮತ್ತೆ ವಾಪಸ್ ಹೋಗ್ತದೆ. ಅಂದರೆ ವಿಷಯಾದಿಗಳ ಲಭ್ಯ ಇದ್ದಾಗ ಆತ್ಮ ಕಾನ್ಷಿಯಸ್ನೆಸ್ ಆಗಿರ್ತದೆ, ಎಚ್ಚರ ಆಗಿರ್ತದೆ. ವಿಷಯಾದಿಗಳ ಲಭ್ಯ ಇಲ್ಲ ಅಂದರೆ ಸುಪ್ತವಾಗಿರುತ್ತದೆ. ಇದಕ್ಕೆ ಕ್ಷಣಿಕವಾದ, ಅದು ಶೂನ್ಯವಾದ, ಇದು ಕ್ಷಣಿಕವಾದ. ಇನ್ನು ಚಾರುವಾಕರು, ಚಾರುವಾಕರು ಏನು ಮಾಡ್ತಾರೆ, ಶರೀರವೇ ಆತ್ಮ, ಹೊರತುಪಡಿಸಿ ಬೇರೆ ಇನ್ನೊಂದು ಆತ್ಮ ಇಲ್ಲ. ಏನು ಶರೀರ? ಯಾವಜ್ಜೀವೇ ಸುಖಂ ಜೀವಿ, ಭಸ್ಮೀಭೂತಸ್ಯ ಶರೀರಸ್ಯ ಪುನಃ ಆಗಮನಂ ಕುತಃ. ಒಂದು ಸಲ ಈ ಶರೀರ ಭಸ್ಮ ಹೋದ್ಮೇಲೆ ಮತ್ತೆ ಬರ್ತದನ್ನೋ ಗ್ಯಾರಂಟಿ ಇಲ್ಲ. ಮಗನ ಇದ್ದಾಗ ಮಜಾ ಮಾಡ, ಯಾವ ಬ್ಯಾಂಕ್ ಲೂಟರ ಮಾಡಿ, ಯಾವ್ದಾರ ಹಣ ಲೂಟ್ ಮಾಡಿ, ಹೆಂಗಾರ ಮಾಡಿ, ಅಂತೂ ಮಜಾ ಮಾಡ. ಒಂದೇ ಲೈಫ್ ಇರೋದು ನಿನಗೆ. ಎಕ್ಸಾಕ್ಟ್ಲಿ ಜೀಸಸ್ ಕ್ರಿಶ್ಚಾನಿಟಿ ಎಲ್ಲ ಎಲ್ಲ ದರ್ ಆರ್ ಲಾಟ್ ಆಫ್ ಲೂಪ್ ಹೋಲ್ಸ್ ಎಲ್ಲ ಧರ್ಮಗಳಲ್ಲಿ ಕೂಡ. ಹಿಂದೂ ಧರ್ಮ ಒಂದೇ ಪರಿಪೂರ್ಣವಾದ ಧರ್ಮ, ಪೂರ್ಣತ್ವದಿಂದ ಕೂಡಿದ ಧರ್ಮ, ಪೂರ್ಣತ್ವವನ್ನು ತಲುಪಿಸೋ ತನಕನೂ ನಿಮಗೆ ಸಹಾಯ ಮಾಡ್ತದೆ. ಅತೃಪ್ತ ಅಪೂರ್ಣವಾದ ಸ್ಥಿತಿಯನ್ನು ಹಿಡ್ಕೊಂಡು ಜೀವನದ ಪದ್ಧತಿಯನ್ನು ನಡೆಸಿಕೊಂಡು ಹೋಗೋದು ಹೇಗೆ ಅಂತ ಕಲಿಸಿಕೊಂಡು ನಿತ್ಯ ಕರ್ಮ ನೈಮಿತ್ಯ ಕರ್ಮಾದಿಗಳಿಂದ ನಿನಗೆ ಅವಕಾಶ ಮಾಡಿಕೊಟ್ಟು, ಉಪಾಸನಾದಿಗಳ ಮೂಲಕವಾಗಿ ಲೋಕಾಂತರ ಪ್ರಾಪ್ತಿ ಮಾಡಲಿಕ್ಕೂ ಅವಕಾಶ ಮಾಡಿಕೊಟ್ಟು, ನಿನ್ನ ಯಾವ ಇಚ್ಛೆ ಆಸೆಗಳನ್ನು ದ್ವೇಷಿಸದೆ, ಅವುಗಳನ್ನು ಅಲ್ಲಗಳೆಯದೆ, ಯಾವ ಪ್ರಕಾರವಾದಂಥ ಪ್ರವೃತ್ತಿಗಳಿವೆಯೋ ಆ ಪ್ರವೃತ್ತಿಗಳಿಗೆ ಸಪೋರ್ಟ್ ಮಾಡಿಕೊಂಡು, ಎಲ್ಲದರಲ್ಲಿ ಕೂಡ ಧರ್ಮ ಧರ್ಮ ಧರ್ಮ ಅಂತ ಹೇಳಿ ನಿನ್ನನ್ನು ಸೂಕ್ಷ್ಮನನ್ನಾಗಿ ಮಾಡಿ ಆ ಮೂಲಕವಾಗಿ ಪೂರ್ಣತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳೋ ತನಕ ನಿನಗೆ ಏರಿಸ್ತದೆ. ನೀ ತೀವ್ರವಾದ ಮುಮುಕ್ಷು ಆಗ್ತೀಯ, ನಿನಗೆ ಸದ್ಗುರು ಸಿಗ್ತಾನೆ, ಅವನ ಉಪದೇಶ ಸಿಗ್ತದೆ, ನೀ ಮುಕ್ತನಾಗ್ತೀಯ. ಯಾಕೆ? ನೀ ಮುಕ್ತನೇ ಇದ್ದೀಯ. ಇಷ್ಟರ ಮಟ್ಟಿಗೆ ಪೂರ್ಣ ಸಹಕಾರ ಕೊಡುವಂತಹ ಒಂದು ಧರ್ಮ ಇದ್ದದ್ದಾದರೆ ಹಿಂದೂ ಧರ್ಮ. ಆನೆಸ್ಟ್ಲಿ ನನಗೆ ಇವಷ್ಟು ವಿಷಯ ತಿಳ್ಕೊಂಡ ಮೇಲೆ ಇಷ್ಟು ಅಭಿಮಾನ ಮೂಡ್ತು ಅಂದರೆ, ಇದ್ರ ಸೇವಾ ಬಿಟ್ಟರೆ ಇನ್ನೊಂದು ಏನು ಸೇವಾ ಮಾಡೋದು? ನಾವೆಲ್ಲ ಹೆಂಗೆ ಹೋಗಿದ್ದೀವಿ ಗುರುಕುಲಕ್ಕೆ ಅಂದರೆ, ಫುಲ್ ಆಫ್ ಗಾರ್ಬೇಜ್, ಒಳಗೆ ತುಂಬಿಕೊಂಡಿದ್ದೆಲ್ಲ ಬರೀ ಕಸ ತೊಟ್ಟಿ, ಏನೇನೂ ಇಲ್ಲ. ಗೀತಾ ಗೊತ್ತಿಲ್ಲ, ಉಪನಿಷತ್ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ಇಲ್ಲ ಇಲ್ಲ, ನನಗೇನು ಗೊತ್ತಿಲ್ಲ. ಏನು ನಾವು ಅದೇ ಮಾಡ್ತೀವಿ ಅಂತ ನಾವು ಅಂದ್ಕೊಂಡೀವಿ. ಈಗ ಅನ್ನಿಸ್ತದೆ ಏನು ಮಾಡೋದು ಅದು. ಈಗ ನನ್ನ ಹತ್ರ ಬರ್ತಾರೆ ಚಿನ್ನಾಮಿಷನ್ದು ಎಷ್ಟೋ ಮಂದಿ ಬಾಲು, ನಾನು ನಾಲ್ಕು ಬಾಲುಗಾರ ನಡೆಸ್ತೇನೆ ಅಂತ ಹಿಂಗೆ ಬರ್ತಾರೆ. ನಾನು ನಗ್ತೀನಿ, ಒಂದು 40 ಬಾಲುಗಾರ ನಡೆಸ್ದವ ನಾನು ಹಿಂದೆ ಕುಟ್ಕೊಂಡೀನಿ. ಏನದ ಅದರೊಳಗೆ? ಇಟ್ ಈಸ್ ಜಸ್ಟ್ ಸಿಂಪಲ್. ಬಟ್ ಇಟ್ ಬಿಕಮ್ಸ್ ಎ ವೆಹಿಕಲ್ ಫಾರ್ ಯು ಟು ರೈಸ್. ನಿನಗೆ ವಿಕಾಸಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಬಿ ಗ್ರೇಟ್ಫುಲ್ ಟು ದ್ಯಾಟ್ ಇನ್ಸ್ಟೆಡ್ ಆಫ್ ಫೀಲಿಂಗ್ ಪ್ರೌಡ್ ಅಬೌಟ್ ಇಟ್. ಅದ್ರ ಬಗ್ಗೆ ಅಭಿಮಾನ ಪಡೋದಕ್ಕಿಂತ ಅದ್ರ ಬಗ್ಗೆ ಕೃತಜ್ಞನಾಗು. ಸ್ವಾಮಿ ಚಿನ್ಮಯಾನಂದರು ಇಂಥ ಒಂದು ಅವಕಾಶನೇ ಮಾಡಿಕೊಟ್ಟಾರೆ. ಮಕ್ಕಳಲ್ಲಿ ಬೆರೆತ್ಕೊಳ್ಳಿಕ್ಕೆ ಕಲಿ, ಮಕ್ಕಳನ್ನ ಮಾತಾಡ್ಸ್ಲಿಕ್ಕೆ ಕಲಿ, ಮಕ್ಕಳಿಗೆ ಕತೆ ಹೇಳಲಿಕ್ಕೆ ಕಲಿ, ಮಕ್ಕಳ ಜೊತೆ ಹಾಡು ಹಾಡಲಿಕ್ಕೆ ಕಲಿ, ಮಕ್ಕಳ ಜೊತೆ ಇರಲಿಕ್ಕೆ ಕಲಿತದ್ದಾದರೆ ನಿನ್ನ ಮನಸ್ಸು ಮಗುವಿನಂತಾಗ್ತದೆ. ಇಟ್ಸ್ ಎ ಬ್ಯೂಟಿಫುಲ್ ವೆಹಿಕಲ್. ದಟ್ಸ್ ಐ ಆಮ್ ಹಿಯರ್ ಟುಡೇ. ಇವತ್ತು ನಾನೇನಾದರೂ ಕೂತಿದ್ದೆ ಅಂತಂದರೆ ಇದಕ್ಕೆ ಕಾರಣ 45 ವರ್ಷ ಹಿಂದೆ ನಾನು ಮಕ್ಕಳಿಗೆ ಕ್ಲಾಸ್ ಮಾಡಿತ್ತು. ಆ ಮಕ್ಕಳೆಲ್ಲ ಈಗ ನನ್ನ ಹತ್ರ ವೇದಾಂತ ಕಲಿಯೋದಕ್ಕೆ ದೊಡ್ಡವರಾಗಿ ಮೊಮ್ಮಕ್ಕಳಾಗಿ, ಅವ್ರಿಗೆ ಮೊಮ್ಮಕ್ಕಳಾಗಿ, ಆ ಮಕ್ಕಳಿಗೆ ಮೊಮ್ಮಕ್ಕಳಾಗಿ ಅವನು ತೊಡಿ ಮೇಲೆ ಕೂರ್ಸ್ಕೊಂಡು ಕೂತಿರ್ತಾರೆ. ದಿಸ್ ಇಸ್ ಹೌ ಇಟ್ ಗೋಸ್. ಅದರೊಳಗೆ ಹೆಮ್ಮೆ ಪಡೋದೇನದು ಅದರೊಳಗೆ? ಸೊ ಇಟ್ಸ್ ನೈಸ್. ಯು ಕೇಂದ್ರ ಮಾಡ್ತೀರ ಮಾಡಿರಿ, ದೇವಿ ಗ್ರೂಪ್ ಮಾಡ್ತೀರ ಮಾಡಿರಿ, ಸೊ ಮಾಡಿರಿ, ಏನು ತಪ್ಪಿಲ್ಲ ಅದರೊಳಗೆ. ಸ್ವಾಮೀಜಿ ನೀವೇ ಇದನ್ನು ಯಾಕೆ ಸ್ಟಾರ್ಟ್ ಮಾಡಬಾರ್ದು? ನಾವು ಮಾಡೋಂಗಿಲ್ಲ. ಯಾವುದನ್ನು ಚಿನ್ಮಯಾಮಿಷನ್ದವ್ರು ಮಾಡ್ತಾರೋ ಅದನ್ನು ನಾವು ಮಾಡೋಂಗಿಲ್ಲ. ಯಾಕೆ? ಅದು ನಮ್ಮ ತಾಯಿ ಇದ್ದ ಹಾಗೆ. ಅದ್ರ ಜೊತೆ ಸ್ಪರ್ಧೆ ಮಾಡಿ ನಾವು ಇಷ್ಟಪಡೋದಿಲ್ಲ. ನಾವು ಯಾರ ಜೊತೆನೂ ಸ್ಪರ್ಧೆ ಮಾಡೋದಿಲ್ಲ. ನಾವು ರಾಮಕೃಷ್ಣ ಆಶ್ರಮ ಜೊತೆ ಸ್ಪರ್ಧೆ ಮಾಡೋದಿಲ್ಲ. ನಾವು ಡಿವೈನ್ ಲೈಫ್ ಸೊಸೈಟಿ ಸ್ಪರ್ಧೆ ಮಾಡೋದಿಲ್ಲ. ಥಿಯಾಸಾಫಿಕಲ್ ಸೊಸೈಟಿ ನಾವು ಸ್ಪರ್ಧೆ ಮಾಡೋದಿಲ್ಲ. ಇವ್ರು ಯಾರ ಜೊತೆ ನಾವು ಸ್ಪರ್ಧೆ ಮಾಡೋದಿಲ್ಲ. ಇವರು ಮಾಡುವ ಯಾವ ಆ್ಯಕ್ಟಿವಿಟೀಸ್ಗಳನ್ನು ನಾವು ಮಾಡೋದಿಲ್ಲ. ನಾವು ಮಾಡೋ ಆ್ಯಕ್ಟಿವಿಟೀಸ್ ಇವ್ರು ಯಾರು ಮಾಡೋದು. ಆದರೆ ನಮಗೆ ಆನಂದವಾಗಿದೆ, ಖುಷಿಯಾಗಿದೆ, ಯಾರ ಜೊತೆ ನಮಗೆ ಸ್ಪರ್ಧೆ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ಅದು ಮಾಡಿ ಇದು ಮಾಡಿ ಇನ್ನೊಂದು ಮಾಡಿ ಯಾವುದೇ ಮಾಡಿ ನೀವು ಸೇವಾಭಾವದಿಂದ ಮಾಡಿರಿ, ಅದು ನಿಮಗೆ ವಿಕಾಸಕ್ಕೆ ಅವಕಾಶ ಮಾಡಿಕೊಡ್ತದೆ. ಆ ವಿಕಾಸವೇ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ಇಂತಹ ಪೂರ್ಣತ್ವದಿಂದ ಕೂಡಿದ ಧರ್ಮ ಹಿಂದೂ ಧರ್ಮ. ಇದನ್ನು ಅನವಶ್ಯಕವಾಗಿ ತಿರುಚಿ ಹೇಳೋದು ಎಲ್ಲರೂ, ಇವರೆಲ್ಲ ಫಿಲಾಸಫರ್ಸ್ ಇದ್ದಾರಲ್ಲ, ಇವರೆಲ್ಲ ಈ ರೀತಿ ತಿರುಚಿ ಹೇಳ್ತಾರೆ. ಫಿಲಾಸಫಿನೇ ಉಲ್ಟಾ ಪಲ್ಟಾ ಮಾಡ್ತಾರೆ. ತತ್ವಜ್ಞಾನವನ್ನೇ ಆಚೆಗೆ ಹಿಂದೆ ಮುಂದೆ ಮಾಡಿ ಎಸೆಯುತ್ತಾರೆ. ಯಾಕೆ? ಪಾಪ ಅವರಿಗೆ, ನಮಗೆ ಅವ್ರ ಬಗ್ಗೆ ಬೇಸರ ಇಲ್ಲ, ಅವ್ರ ಬಗ್ಗೆ ನಮಗೆ ದ್ವೇಷ ಇಲ್ಲ, ಅಯ್ಯೋ ಅನ್ನಿಸ್ತದೆ, ಅಯ್ಯೋ ಅನ್ನಿಸ್ತದೆ. ತಾವು ಹಾಳಾದರೂ ಅವ್ರು ನಂಬಿದವರು ಕೂಡ ಹಾಳಾದ ಎಲ್ಲ ಹಾಗೆ. ಅದೇ ಫುಟ್ ನೋಟ್ ಕೊಟ್ಟಿದ್ದಾರೆ, ನಿಮ್ಗೆ ಸಮಯ ಸಿಕ್ಕ ನೋಡ್ಕೊಟ್ಟು, ಭಾರಿ ಸುಂದರವಾಗಿದೆ. ಅವ್ರು ಏನಂತ ಕರೀತಾರೆ, ಇಲ್ಲ ಅನ್ನೋರಿಗೆ ನಿಸ್ಸಾಕ್ಷಿ ಅಂತ ಕರೀತಾರೆ. ನಿಸ್ಸಾಕ್ಷಿ ಅಂದರೆ ಸಾಕ್ಷಿತ್ವವನ್ನೇ ಒಪ್ಕೊಳ್ಳೋದಿಲ್ಲ ಇವರು. ಸಾಕ್ಷಿತ್ವ ಒಪ್ಕೋಬೇಕಲ್ಲ, ಜಾಗೃತ ಸ್ವಪ್ನ ಸುಷುಪ್ತಿ ಅನ್ರಿ, ಅಥವಾ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅನ್ರಿ, ಅಥವಾ ನೀವು ಯಾವ ಅನುಭವಗಳನ್ನು ಹೇಳ್ರಿ, ಅವುಗಳೆಲ್ಲ ಸಾಕ್ಷಿತ್ವ ಅಂತ ಒದ್ಕೋಬೇಕಲ್ಲ. ಅಲ್ಲೋ ನೀ ಹಿಂಗೆ ಮಾತಾಡಿದೆ ಅಲ್ಲೋ, ಹೌದೇನೋ ನಾ ಹಿಂಗೆ ಮಾತಾಡಿದ್ದೆ ಅಂತ ಇವನಿಗೆ ಕೇಳಿದ್ರೆ, ಅವ ಇವನಿಂದ ಒಂದು ಮೈಲ್ ದೂರಿದ್ದ, ಅವ ಏನು ಉತ್ತರ ಕೊಡ್ತಾನೆ? ನಿನ್ನ ಮಾತಿಗೆ ನೀನು ಸಾಕ್ಷಿ, ನಿನ್ನ ವಿಚಾರಕ್ಕೆ ನೀನು ಸಾಕ್ಷಿ, ಆ ಸಾಕ್ಷಿತನ ಒಪ್ಕೋಬೇಕಂತಾನೆ. ನೀ ಯಾವಾಗ ಆ ಸಾಕ್ಷಿಯನ್ನೇ ಶೂನ್ಯ ಅಂತ ಕರೆದು ಬಿಡ್ತೀಯ? ಅವಾಗೇನಾಗ್ತದೆ, ಆ ಸಾಕ್ಷಿತ್ವವನ್ನೇ ಅಲ್ಲಗಳ್ದಂಗೆ ಆಗ್ತದೆ. ಹಂಗೆ ಅಲ್ಲಗಳಿಲಿಕ್ಕೂ ನೀ ಸಾಕ್ಷಿ ಇರಬೇಕಾಗ್ತದೆ. ಅದು ನಮ್ಮ ಲಾಜಿಕ್. ನಾನು ಅಲ್ಲಿ ಇರುವುದಿಲ್ಲ ಅಂತಲೇ ಹೇಳಬೇಕಾದ್ರೂ ಕೂಡ ನೀ ಸಾಕ್ಷಿನ ಆಗಬೇಕಾಗ್ತದೆ. ನೋಡ್ಕೊಳ್ಳಿ, ಆಮೇಲೆ ಫುಟ್ ನೋಟ್ಸ್ ನೋಡ್ಕೊಳ್ಳಿ. ಹಾಂ, ನಿತ್ಯ ಕೂಟಸ್ಥ ಅದ್ಯ ಇದಾನೀಂ ಪ್ರಾಣಿಷು ವರ್ತಮಾನ ಸಹ ಅವನೇ ಏನು ಮಾಡ್ತದೆ, ಅದು ಎಂಫಥೆಟಿಕ್ ಶಬ್ದ. ಅವನೇ ಶ್ವಃ ಅಪಿ, ನಾಳೆಯೂ ಇದ್ದವನು ಅವನೇ, ನಿನ್ನೆ ಇದ್ದವನು ಅವನೇ, ಇವತ್ತು ಇದ್ದವನು ಅವನೇ, ನ ಅನ್ಯ ತತ್ಸಮಃ. ಇವರೆಲ್ಲರೂ ಕೂಡ ಇದ್ದಾರೆ, ಆತ್ಮನೇ ಇಲ್ಲ ಅನ್ನೋಂತ ಹೇಳೋರು. ನ್ಯಾಯತಃ ಅಪ್ರಾಪ್ತ ಅಪಿ ಸ್ವವಚನೇನ ಶ್ರುತ್ಯ ಪ್ರತ್ಯುಕ್ತ. ಇವರದೇ ಆದ ವಚನದಿಂದ ಇವರದೇ ಆದ ಹೇಳಿಕೆಯನ್ನು ಇವರು ನಿರಾಕರಣೆ ಮಾಡ್ತಿರ್ತಾರೆ. ತಾವ ಹೇಳೋದು ತಾವ ನಿರಾಕರಣೆ, ತಮ್ಮ ಮಾತಿನಲ್ಲಿ ತಾವ ನಿರಾಕರಣೆ ಮಾಡ್ಕೊತ ಹೋಗೋದು. ಹಾಂ, ಪ್ರತ್ಯುಕ್ತ ತಥಾ ಕ್ಷಣಭಂಗವಾದಶ್ಚ. ಈ ಪ್ರಕಾರವಾಗಿ ಈ ಒಂದು ಏನು ವಾದಗಳಿವೆ, ಈ ವಾದಗಳನ್ನು ಎಲ್ಲ ಕ್ಷಣಭಂಗವಾದಗಳು ಅಂತ. ಶೂನ್ಯವಾದ, ಕ್ಷಣಿಕವಾದ, ಚಾರುವಾಕವಾದ ಇವೆಲ್ಲ ವಾದಗಳವಲ್ಲ, ಇವು ಕ್ಷಣಭಂಗವಾದ ವಾದಗಳು. ಈ ವಾದಗಳನ್ನು ಏನು ಮಾಡಿದರು ಇವರು? ನೆಗೆಟ್ ಮಾಡಿದರು, ಅಲ್ಲಗಳೆದಿದ್ದಾರೆ. ಇನ್ನು ಈ ಜ್ಞಾನದಲ್ಲಿ ಪ್ರವೃತ್ತರಾದವರಿಗೆ, ಅಜ್ಞಾನಿಗಳಾಗೆ ಉಳಿತೀವಿ ಅನ್ನೋರಿಗೆ ಏನು ವ್ಯತ್ಯಾಸ, ಏನು ಫಲ? ಯಥೋದಕಂ ದುರ್ಗೇ ವೃಷ್ಟಂ, ಯಥೋದಕಂ ದುರ್ಗೇ ವೃಷ್ಟಂ, ದುರ್ಗೇ ವೃಷ್ಟಂ ಪರ್ವತೇಷು ವಿಧಾವತಿ, ಏವಂ ಧರ್ಮಾನ್ ಪೃಥಕ್ ಪೃಥಕ್ ಪಶ್ಯ ಪಶ್ಯನ್ ಆಗ್ತದೆ, ಪಶ್ಯಂ ಅಲ್ಲ, ಪಶ್ಯನ್. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ, ಯಥೋದಕಂ ದುರ್ಗೇ ವೃಷ್ಟಂ ಪರ್ವತೇಷು ವಿಧಾವತಿ, ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ. ಯಥಾ ದುರ್ಗೇ ಉದಕಂ ವೃಷ್ಟಂ ಪರ್ವತೇಷು ವಿಧಾವತಿ. ದುರ್ಗೆ ಕೊಳ್ಳ, ಪರ್ವತ ಕೊಳ್ಳ, ಆ ಪರ್ವತ ಕೊಳ್ಳಗಳಲ್ಲಿ ಸುರಿದ ಮಳೆ, ವೃಷ್ಟಂ ಮಳೆ, ಎಲ್ಲಿ ಹೋಗ್ತದ ನೀರು? ಪರ್ವತಗಳ ಮಧ್ಯದಲ್ಲಿ ಧಾವತಿ. ಅದು ಏನು ವಿರೋಧ ಮಾಡೋಂಗಿಲ್ಲ ನೋಡ್ರಿ. ನಾ ಅಲ್ಲಿಂದ ಬಂದೀನಿ, ನಾನು ವಾಪಸ್ ಅಲ್ಲಿಗೆ ಏರು ಹೋಗ್ತೀನಿ, ನೀವು ಬಾಕಿಯವ್ರು ಹೋಗ್ರಿ ಅಂತ ಹೇಳೋಂಗಿಲ್ಲ. ಪಾಪ ಎತ್ತರ ಗುಡಿ ಹಣ್ಣಂದು ಹರಿದ್ರ ಜೊತೆ ಹರ್ಕೊಂಡು ಹೋಗ್ತೀನಿ, ಹೌದಲ್ಲ? ಇವರಿದ್ದಾರೆ ನೋಡ್ರಿ ಚಾರ್ವಾಕರು, ಇವ್ರನ್ನೆಲ್ಲ ಫಾಲೋ ಮಾಡೋ ಜನ ಇದ್ದಾರಲ್ಲ, ಇವರೆಲ್ಲ ಎಷ್ಟು ಪುರುಷಾರ್ಥಹೀನರು ಅನ್ನೋದನ್ನು ಇಲ್ಲಿ ಒಂದೇ ಶಬ್ದದೊಳಗೆ ಉಪನಿಷತ್ ತೋರಿಸ್ತು. ಅದು ಹೆಂಗೆ ಹರ್ಕೊಂಡು ಪ್ರವಾಹ ಮಾಡ್ಕೊಂಡು ಹೋಗ್ತದೆ. ಹಂಗೆ ಇವರು ಯಾರೋ ಹೇಳಿದ್ರು ಶೂನ್ಯ, ಹ್ಞೂ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ. ಯಾರೋ ಹೇಳಿದ್ರು ನಾವು ಇದ್ದಾಗ ಅನುಭವಿಸ್ಬೇಕು, ಇನ್ನು ಮತ್ತೆ ವಾಪಸ್ ನಾವು ಬರೋಂಗಿಲ್ಲ, ಒಂದೇ ಜನ್ಮ ಇರೋದು, ಈಗ ಹುಟ್ಟೇವಲ್ಲ ಇದು ಮಾತ್ರ ಸತ್ಯ, ಇನ್ನು ಮತ್ತೆ ನಮಗೆ ಹಿಂದೂ ಇದ್ದಿದ್ದಿಲ್ಲ ಮುಂದೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದನ್ನೇ ಒಂದು ದೊಡ್ಡ ಫಿಲಾಸಫಿ. ಅಬಾ ಬಾ ಬಾ ಬಾ, 160 ರಾಷ್ಟ್ರಗಳು ಅದನ್ನು ಬೆನ್ನತ್ತೇವೆ. ಇವರಂತಾರೆ ಇಲ್ಲ ಅಲ್ಲ ಒಬ್ಬನೇ ದೇವರು, ಇನ್ನು ಬೇರೆ ಯಾರೂ ಇಲ್ಲೇ ಇಲ್ಲ, ಅಲ್ಲನೂ ಇಲ್ಲ, ಹೋಗು ಏನು ಮಾಡಬೇಕಂತ. ಅಲ್ಲಿಲ್ಲ ಇಲ್ಲಿಲ್ಲ ಎಲ್ಲೆಲ್ಲೂ ಇಲ್ಲೇ ಇಲ್ಲೂ ಅಲ್ಲ ಎಲ್ಲೂ ಇಲ್ಲ. ಅದನ್ನೇ ಫಾಲೋ ಮಾಡ್ಕೊಂಡು ಏನು ನೋಡಿ, ನೀವು ಹಿಂದೂ ಧರ್ಮ ಇನ್ನೊಂದು ಒಂದೇ ರಾಷ್ಟ್ರ, ಇನ್ನು ಎಲ್ಲೂ ಇಲ್ಲೇ ಇಲ್ಲಿದೆ. ಕ್ವಾಲಿಟಿ ಯಾವಾಗಲೂ ಒಂದೇ ಕಡೆಗೆ ಇರ್ತದೆ. ಕ್ವಾಲಿಟಿ ಗುಣಾತ್ಮಕವಾದಂಥದ್ದು ಯಾವತ್ತು ಒಂದೇ ಕಡೆಗೆ ಇರ್ತದೆ. ಅದು ಒಂದು ಕಡೆಗೆ ಇದ್ದುಕೊಂಡು ಎಲ್ಲವನ್ನೂ ಬೆಳಗ್ತದೆ. ಇಡೀ ಜಗತ್ತನ್ನು ಬೆಳಗಿದರೂ ಕೂಡ ಅದಕ್ಕೆ ಬೆಳಕೇ ಇಲ್ಲ. ಎಷ್ಟು ಧರ್ಮ ತೊಗೊಂಬರ್ತಿರ್ತವೆ ಮನೆ ಇದ್ರ ಕಡೆ. ಅದು ಪೂಜ್ಯ ಸ್ವಾಮಿ ಹೇಳ್ತಾರೆ, ಅನೇಕ ಧರ್ಮಗಳು ಇಲ್ಲೇ ಇಲ್ಲ. ಅನೇಕ ಧರ್ಮಗಳು ಎಲ್ಲವ ಅನೇಕ ಧರ್ಮಗಳು, ಅದು ಜೀವ ಈಶ್ವರ ಜಗತ್ತು ಮಾತಾಡ್ತವೆ, ಇದು ಜೀವ ಈಶ್ವರ ಜಗತ್ತು. ಎಲ್ಲ ಧರ್ಮಗಳು ಜೀವ ಈಶ್ವರ ಜಗತ್ತನ್ನು ಮಾತಾಡ್ತವೆ. ಮಾತಾಡೋದ್ರೊಳಗೆ ಫಿಲಾಸಫಿ ಬೇರೆ ಬೇರೆ ಇರ್ತದೆ. ಎಲ್ಲ ಧರ್ಮಗಳು ಒಂದೂ ಅಲ್ಲ, ಎಲ್ಲ ಧರ್ಮಗಳು ಅಂತ ಬೇರೆ ಬೇರೆ ಇಲ್ಲೇ ಇಲ್ಲ. ಅಕಸ್ಮಾತ್ ಏನಾದರೂ ಒಂದು ಧರ್ಮ ಇದ್ದದ್ದಾದರೆ ಮಾನವ ಜೀವನವನ್ನು ಬೆಳಗುವುದೇ ನಿಜವಾದ ಧರ್ಮ, ಮನುಷ್ಯತ್ವವನ್ನು ಬೆಳಗುವುದೇ ನಿಜವಾದ ಧರ್ಮ. ಕೊಲೆ ಸುಲಿಗೆ ದರೋಡೆ ಇದು ಮನುಷ್ಯತ್ವವನ್ನು ಬೆಳಗುವಂಥದ್ದು ಅಂತ ಅವ್ರಿಗೆ ಮನುಷ್ಯತ್ವ ಇದ್ರೆ ಅರ್ಥ ಆಗ್ತದೆ. ಅವ್ರಿಗೆ ಹೇಳೋದ್ರಲ್ಲೂ ಏನೂ ಅರ್ಥ ಇಲ್ಲ. ಅವರಿಗೆ ಧರ್ಮ ಇಲ್ಲ, ರಾಷ್ಟ್ರ ಇಲ್ಲ, ಭಾಷೆ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಗುರಿನೇ ಇಲ್ಲ. ಎಷ್ಟು ಅವ್ರಿಗೆ ಬ್ರೈನ್ ವಾಶ್ ಆಗೋಗ್ಬಿಟ್ಟಿದ್ದಾರೆ ಅಂತಂದರೆ, ಇವರೆಲ್ಲ ಉಗ್ರವಾದಿಗಳು ನೆಕ್ಸಲೈಟ್ಸ್ ಇವರೆಲ್ಲ ಎಷ್ಟು ಮಟ್ಟಿಗೆ ವಾಶ್ಔಟ್ ಆಗಿಬಿಟ್ಟಿದ್ದಾರೆ ಅಂತಂದರೆ, ಅವ್ರಿಗೆ ದೇಶ ಅಭಿಮಾನ ಇಲ್ಲ, ಧರ್ಮ ಅಭಿಮಾನ ಇಲ್ಲ, ರಾಷ್ಟ್ರ ಅಭಿಮಾನ ಇಲ್ಲ, ಯಾವುದೂ ಇಲ್ಲ ಅವರಿಗೆ. ಜಸ್ಟ್ ಲೈಕ್ ಹುಲಿ ಸಿಂಹ ಕರಡಿಗಳು, ಏನು ಧರ್ಮದವಕ್ಕೆ? ಹುಲಿ ಹುಲಿನ ಕಾದಾಡ್ತಾವು, ಹುಲಿ ಸಿಂಹನ ಕಾದಾಡ್ತಾವು. ಎಲ್ಲ ಹಿಂಸ ಪಸಿಗಳು ಎಲ್ಲರನ್ನು ಹಿಂಸಿಸ್ತಾ ಇರ್ತವೆ. ಅವ್ರಿಗೇನು ಧರ್ಮ ಇಲ್ಲ, ಅವ್ರಿಗೇನು ರಾಷ್ಟ್ರ ಇಲ್ಲ, ಎಲ್ಲ ಕಾಡು ಪ್ರಾಣಿಗಳೇ ಅಂತ ನಾವು ಇಲ್ಲಿ ಮಾತಾಡಿದ್ರೆ ಕೇಳಿಸಿದ್ರು ಕೂಡ ಏನು ಕೇಳಿಸಿದ್ರು ಅವ್ರಿಗೆ ಅರ್ಥನೂ ಆಗೋದಿಲ್ಲ. ಹಾಗೆ ಏವಂ ಧರ್ಮಾನ್ ಪೃಥಕ್ ಪಶ್ಯನ್, ಈ ಬೇರೆ ಬೇರೆ ಬೇರೆ ಭೇದಗಳನ್ನು ಕಾಣುವಂತಹ ಈ ಧರ್ಮಗಳು ಏನಿದ್ದಾರೋ ತಾನೇವ ಅನುವಿಧಾವತಿ, ಅವುಗಳನ್ನೇ ಅನುಸರಿಸ್ಕೊಂಡು ಹೋಗ್ತಿರ್ತಾರೆ. ಹೇಗೆ ಅಲ್ಲಿ ಎಲ್ಲೋ ಸುರಿದ ಮಳೆ ಆ ಪರ್ವತಗಳ ಕೊಳ್ಳದಲ್ಲಿ ಅನುಸರಿಸಿಕೊಂಡು ಬಂದು ಸಮುದ್ರವನ್ನು ಸೇರಿ ಅವೋ ಅಂತ ಹೋಗ್ಬಿಡ್ತವೆ. ಹಾಗೆ ಇವರು ಕೂಡ ಅಷ್ಟೇ, ವ್ಯರ್ಥವಾಗಿ ಹುಡ್ತಾರೆ, ವ್ಯರ್ಥವಾಗಿರ್ತಾರೆ, ಏನೇನೋ ಅನುಸರಿಸ್ತಾರೆ, ಬಸ್ ಅದೇ ಅದೇ ಅವ್ರ ಧರ್ಮ. ಅದನ್ನು ಧರ್ಮ ಅಂತ ಅನ್ಲಿಕ್ಕೂ ಆಗೋದಿಲ್ಲ. ಯಾವುದರಿಂದ ಯಾವುದರಲ್ಲಿ ಪ್ರವಹಿಸಿ ಬರ್ತಾ ಇರ್ತಾರೋ ಇವರೆಲ್ಲ ಅದೇ ಪ್ರವಾಹದಲ್ಲೇ ಮುಂದೆ ಹೋಗಿಬಿಡ್ತಾರೆ. ಯಾರೂ ಇವ್ರನ್ನ ಬದಲಿಸ್ಲಿಕ್ಕೂ ಆಗೋದಿಲ್ಲ, ಯಾರೂ ಇವ್ರನ್ನ ತಡಿಲಿಕ್ಕೂ ಆಗೋದಿಲ್ಲ. ನೋಡಿ, ನಾವು ಬದಲಿಸೋ ಪ್ರಯತ್ನ ಮಾಡಿದ್ವಿ. ಉತ್ತರ ಕಾಶಿಯಲ್ಲಿ ಟೆಹರಿ ಗಡ್ವಾಲ ಅಲ್ಲೆಲ್ಲ ಗಂಗೆಗೆ ಡ್ಯಾಮ್ಗಳನ್ನು ಕಟ್ಟಿ ಆ ನೀರನ್ನು ನಿಲ್ಲಿಸಿ ಆ ನೀರಿನಿಂದ ಹೈಡ್ರಾಲಿಕ್ ಪವರನ್ನು ಜನರೇಟ್ ಮಾಡಬೇಕು ಅಂತ ಯಾವನೊಬ್ಬ ಮಂತ್ರಿ ತಗದ. ಅದು ಅವನಿಗೆ ಬೇರೆ ಯಾವ ನದಿ ಕಾಣಲಿಲ್ಲ, ಅವನಿಗೆ ಗಂಗಾ ಒಂದ ಕಾಣ್ತವನಿಗೆ. ಅದನ್ನು ಶುರು ಮಾಡಿದ. 8 ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ಗಂಗೋತ್ರಿಯಿಂದ ಉತ್ತರ ಕಾಶಿಯಿಂದ ಮೂಲಕವಾಗಿ ಇಲ್ಲಿ ಬಂದು ತಲುಪು ತನಕ, ಇಲ್ಲಿ ಹರಿದ್ವಾರ ಬಂದು ತಲುಪೋ ತನಕ 8 ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಅಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಆ 8 ಡ್ಯಾಮ್ಗಳ ನೀರು ಎಲ್ಲಿ ನಿಂದಿರ್ತದೆ? ಅವೇ ಪರ್ವತಗಳ ಕೊಳದಲ್ಲಿ ನಿಂದಿರ್ತದೆ ನೀರು. ಕೇಳ್ಕೊಳ್ಳಿ, ಯಾವ ಪರ್ವತಗಳು? ಏನು ಹಿಮಾಲಯ ಪರ್ವತ ಅಂತೀರಿ, ಎಲ್ಲ ಟೊಳ್ಳ ಪರ್ವತಗಳು, ಅವು ಗಟ್ಟಿ ಪರ್ವತಗಳಲ್ಲ. ನಿಮ್ಮ ಮಲಗುಂದಿ ಗುಡ್ಡದಷ್ಟು ಗಟ್ಟಿಲ್ಲವು. ಅವು ಬಂಡೆ ಬಂಡೆಗಳ ಮಧ್ಯದಲ್ಲಿ ಮರಳು. ಎಂಥ ಮರಳು ಅಂದರೆ ಸಿಲಿಕಾನ್ ಸಹಿತವಾದ ಮರಳು. ಅದು ಜೇಡಿ ಸಹಿತವಾದ ಮರಳು ಅಂದರೆ ಅಂಟ್ಕೋತದ. ಇದು ಸಿಲಿಕಾನ್ ಸಹಿತವಾದ ಮರಳು, ಇದು ಅಂಟ್ಕೊಳ್ಳೋದಿಲ್ಲ. ಇದು ಅದಕ್ಕೆ ಸಮುದ್ರದ ಮರಳನ್ನು ಕಟ್ಟಡಕ್ಕೆ ಉಪಯೋಗ ಮಾಡಲಿಕ್ಕೆ ಬರೋಂಗಿಲ್ಲ. ಯಾಕೆ? ಅದು ಸಿಲಿಕಾ, ಅಲ್ಲಿ ಸಿಲಿಕಾ ಇರ್ತದೆ. ಸಿಲಿಕಾ ಅಂದ್ರೇನು? ಈ ಗ್ಲಾಸ್ಗಳನ್ನು ತಯಾರು ಮಾಡುವ ಮಟೀರಿಯಲ್ಲು, ಅಥವಾ ನಿಮ್ಮೆಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸನ್ನು ತಯಾರು ಮಾಡಲಿಕ್ಕೆ ಸಿಲಿಕಾ ಬೇಕು. ಅಂತಹ ಪದಾರ್ಥಗಳು, ಅಂತಹ ಕೆಮಿಕಲ್ಸು ಇದ್ದಂಥ ಮರಳದು. ಆ ಮರಳನ್ನಲ್ಲಿ ಅದು ಮರಳು ಏನು ಮಾಡ್ತದ್ದು? ಮಳೆ ಬಂದಾಗ ಅದು ಉದುರುತ್ತದೆ, ಜಾರುತ್ತದೆ. ಆವಾಗ ಯಾವಾಗ ಅದು ಮರಳು ಉದುರುತ್ತದೆ, ಆವಾಗ ಮ್ಯಾಲ ದೊಡ್ಡ ದೊಡ್ಡ ಬಂಡೆ ಇರ್ತದೆ. ಅದೇನಾಗ್ತದೆ? ಬಂಡೆ ಉರುಳ್ತದೆ. ಉರುಳುವಾಗ ಒಂದು ಬಂಡೆ ಉರುಳುವಾಗ ಒಂದು 100 ಬಂಡೆನ ಉರುಳಿಸ್ತದೆ. ಅದನ್ನು ನೀವು ಲ್ಯಾಂಡ್ ಸ್ಲೈಡ್ ಅಂತ ಕರೀತೀರಿ, ಹಿಮಾಲಯನ್ ಸುನಾಮಿ ಅಂತ ಕರೀತೀರಿ. ಇಷ್ಟು ಆಘಾತಕಾರಿ ಪರ್ವತಗಳು. ಏನು ಭಾರಿ ಅಲ್ಲ ಆಘಾತ ಅದು. ಅದ್ರ ಹಿಂದೆ ಮತ್ತೆ ಜಿಯಾಲಜಿ ಸಬ್ಜೆಕ್ಟ್ನ ಮತ್ತೆ ಅದು ಇನ್ನೂ ವಿಷಯ ಇನ್ನೂ ಆಳದ. ಅದು ಯಾವ ಹಿಮಾಲಯ ಇವತ್ತು ನೀವು ಹೇಳ್ತೀರಿ? ಆ ಹಿಮಾಲಯ ದೊಡ್ಡ ಸಮುದ್ರವಾಗಿತ್ತು. ಯಾವ ಸಮುದ್ರ ನೀವು ಹೇಳ್ತೀರಿ? ಅಲ್ಲಿ ದೊಡ್ಡ ದೊಡ್ಡ ಪರ್ವತಗಳಿತ್ತು. ಯಾವಾಗ ಆ ಸಮುದ್ರ ಈ ಕಡೆಗೆ ಸರಿಯಿತು, ಆವಾಗ ಆ ಪರ್ವತಗಳು ಮ್ಯಾಲೆ ಎದ್ದು ಹಿಮಾಲಯ ಅನಿಸ್ಕೊಂಡು. ಅಂದರೆ ಅವು ಎಲ್ಲಿಂದ ಬಂದಂಗೆ ಆದವು? ಸಮುದ್ರದ ಆಳ. ಸಮುದ್ರದ ಆಳದವಾಗ ಯಾವ ಮರಳು ಇರ್ತದೆ? ಸಿಲಿಕಾ. ನಾನು ಯಾಕೆ ಉದಾಹರಣೆ ಕೊಟ್ಟೆ? ಈ ಪ್ರಕಾರವಾಗಿ ಸಾರಾಸಾರ ವಿಚಾರ ಮಾಡದೆ ಯಾರದೋ ಪೂರ್ವಗ್ರಹ ಪೀಡಿತವಾದ ಹೇಳಿಕೆಗಳನ್ನು, ಫಿಲಾಸಫಿಗಳನ್ನು ಯಾರು ಅನುಸರಿಸ್ತಾರೋ ಅವರು ಮರಳಿನಷ್ಟು ಟೊಳ್ಳಿರ್ತಾರೆ, ಹಿಮಾಲಯದಷ್ಟು ಟೊಳ್ಳಿರ್ತಾರೆ. ಯಾಕೆ? ಅದೇ ಪರ್ವತದ ಶ್ರೇಣಿಯಲ್ಲಿ ಹರಿದು ಬಂದಂಗೆ ಇವರು ಅದೇ ವೃಷ್ಟಿ, ಅದೇ ಮಳೆ, ಅದೇ ಪ್ರವಾಹದ ಜೊತೆ ಪ್ರವಹಿಸಿಕೊಂಡು ಬಂದಿರ್ತಾರೆ. ಆದ್ದರಿಂದ ಇವರಿಂದ ಭಾರಿ ಆಘಾತ ಇದೆ ಅಂತ ಭಗವತ್ಪಾದಾಚಾರ್ಯರು ಆ ಶ್ಲೋಕದ ಜೊತೆ ಜೊತೆನೇ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ದುರ್ಗಮೇ ದೇಶೇ ಉಚ್ಛ್ರಿತೆ ವೃಷ್ಟಂ ಸಿಕ್ತಂ ಪರ್ವತೇಶು ಪರ್ವವತ್ಸು. ಆಗ್ತಲ್ಲ ಭಾಷ್ಯ, ಇನ್ನಿಲ್ಲ. ಪುನರಪಿ ಭೇದ ದರ್ಶನ ಅಪವಾದಂ ಬ್ರಹ್ಮಣ ಆಹ. ಬ್ರಹ್ಮನಲ್ಲಿ ಭೇದವನ್ನು ಎಣಿಸಬಾರದು ಅನ್ನುವ ಮಾತನ್ನು ಪುನಃ ಆಹ ಮತ್ತೆ ಮತ್ತೆ ಇಲ್ಲಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಗೆ ಹೇಳ್ತಾರೆ? ಒಂದು ಉದಾಹರಣೆ ಮೂಲಕವಾಗಿ ಹೇಳ್ತಾರೆ. ಏನು ಉದಾಹರಣೆ? ಯಥಾ ಉದಕಿ ದುರ್ಗಿ ದುರ್ಗಮ ದೇಶಿ ಉಚ್ಛ್ರಿತಿ ವೃಷ್ಟಂ ಸಿಕ್ತಂ ಪರ್ವತೇಷು ಪರ್ವವತ್ಸು ನಿಮ್ನ ಪ್ರದೇಶು ವಿಧಾವತಿ ವಿಕೀರ್ಣಂ ಸದ್ ವಿನಶ್ಯತಿ ಏವಂ ಧರ್ಮಾನ್ ಆತ್ಮನಃ ಭಿನ್ನಾನ್ ಪೃಥಕ್ ಪಶ್ಯನ್ ಪೃಥಗೇವ ಪ್ರತಿಶರೀರಂ ಪಶ್ಯನ್ ಪಶ್ಯನ್ ತಾನೇವ ಶರೀರಭೇದ ಅನುವರ್ತಿನಃ ಅನುವಿಧಾವತಿ. ಎತ್ತರ ಎತ್ತರವಾದ ದುರ್ಗ, ದುರ್ಗ ಅಂದರೆ ಎತ್ತರ ಪ್ರದೇಶ, ಹಾಂ, ದುರ್ಗಮೇ ದೇಶೇ ಉಚ್ಛ್ರಿತ್ರೇ ಉಚ್ಛ್ರಿತೇ ದೇಶೇ, ಅತ್ಯಂತ ಎತ್ತರವಾದಂಥ ಪರ್ವತ ಶ್ರೇಣಿಗಳಲ್ಲಿ ತೇ ವೃಷ್ಟಂ ಸಿಕ್ತಂ, ಅಲ್ಲಿ ಆ ಮಳೆಯು ಗರಿತದೆ. ಆ ಪರ್ವತೇಶು ಪರ್ವವತ್ಸು ನಿಮ್ನ ಪ್ರದೇಶು, ಆ ಪ್ರದೇಶದಿಂದ ಕೆಳಮಟ್ಟದ ಪ್ರದೇಶಕ್ಕೆ ವಿಧಾವತಿ ಹರಿದು ಬರ್ತದೆ, ವಿಕಿರಣಂ ಅದು ಮತ್ತೆ ಬೇರೆ ಬೇರೆ ಹಂಚಿ ಬರ್ತದೆ. ಸದ್ ವಿನಶ್ಯತಿ, ಮತ್ತು ನಿಧಾನವಾಗಿ ಏನಾಗ್ತದೆ, ಅದು ಒಣಗೋಗ್ತದೆ ಅಥವಾ ಅದು ಇಲ್ಲವಾಗಿ ಹೋಗ್ತದೆ. ಏವಂ ಧರ್ಮಾನ್ ಆತ್ಮನಃ ಭಿನ್ನಾನ್, ಈ ಪ್ರಕಾರವಾಗಿ ಆತ್ಮನಲ್ಲಿ ಭಿನ್ನತ್ವವನ್ನು ಕಾಣುವಂತಹ, ಆತ್ಮನಲ್ಲಿ ಭಿನ್ನ ಧರ್ಮವನ್ನು ಕಾಣುವಂತಹ ಏನು ಇದ್ದಾರೋ ಜನ, ಅವರು ಪೃಥಕ್ ಪಶ್ಯನ್. ಏನು ಪೃಥಕ್ ಪಶ್ಯನ್? ಪೃಥಗೇವ ಪ್ರತಿ ಶರೀರಂ ಪಶ್ಯನ್, ಪ್ರತಿಯೊಂದು ಶರೀರವನ್ನು ಕೂಡ ಬೇರೆ ಬೇರೆ ಆಗಿ ನೋಡ್ತಾರೆ. ಶರೀರ ಬೇಗ ಬೇರೆ ಆಗಿ ನೋಡಿದ್ರೆ ಚಿಂತೆ ಇಲ್ಲ, ಏನು ತಪ್ಪಿಲ್ಲದರೊಳಗೆ. ಆದರೆ ಎಲ್ಲ ಮನುಷ್ಯರು ಒಂದೇ. ಇವ್ರು ನೋಡಿರಿ, ಈ ಜರ್ಮನ್ಸ್ ನೀವು ಇದ್ದಿರಲ್ಲ, ಆ ಫ್ರ್ಯಾಂಕ್ಫರ್ಟ್, ಫ್ರ್ಯಾಂಕ್ಫರ್ಟ್ ಅಂತ ಒಂದು ಏರ್ಪೋರ್ಟ್ ಇದೆ, ಆ ಫ್ರ್ಯಾಂಕ್ಫರ್ಟ್ನೊಳಗೆ ನೀವು ಹೋದರೆ ಅವ್ರ ಕಡಿಮೆ ಹೈಟ್ 6 ಅಡಿ, ಕಡಿಮೆ ಹೈಟ್ 6 ಅಡಿ ಅವರು, 6 ಕಾಲು 6 4 6.5. ನಾವೆಲ್ಲ ಲಿಲ್ಲಿ ಪುಟ್ಟ ಅವ್ರು, ಅವ್ರಿಗೆ ನಾವು ಕಾಣೋಂಗೇ ಇಲ್ಲ ಅವ್ರಿಗೆ. ಆನೆಸ್ಟ್ಲಿ ಇಂಡಿಯನ್ಸಿಗೆ, ಇಂಡಿಯನ್ಸು ಅವರಿಗೆ ನಮ್ಮ ಭಾರತೀಯರು ಕಾಣೋದೇ ಇಲ್ಲ, ಹಾಂ ಅಂದ್ಬಿಡ್ತಾರೆ. ಅಂದರೆ ನಾವು ಹಾಗೆ ನಡ್ಕೊಂಡೇವೆ, ನಮ್ಮ ವೇದಗಳು ಅವ್ರ ಹತ್ರವೇ, ನಮ್ಮ ಸಂಸ್ಕೃತಿ ಅವ್ರ ಹತ್ರ ಇದೆ, ನಮ್ಮ ಎಲ್ಲ ಸಂಸ್ಕಾರಗಳು ಅವ್ರ ಹತ್ರ ಇವೆ. ನಮ್ಮ ದೇಶದಲ್ಲಿ ನಮ್ಮ ಟ್ರೆಜರಿ ಅನ್ನೋದೇನಿತ್ತು, ಅದನ್ನು ತಾತ್ಸಾರ ಮಾಡಿದವ್ರು ನಾವೇ, ಅದು ಅವ್ರಿಗೆ ಗೊತ್ತದೆ. ತಮ್ಮದನ್ನು ತಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕಾಗಿಲ್ಲ ಇವರಿಗೆ, ಇವ್ರು ಯಾಕೆ ಬೆಲೆ ಕೊಡಬೇಕಂತಾರೆ ಅವರು. ಇದು ಪ್ರಾಕ್ಟಿಕಲ್ ನೋಡ್ತಾರೆ ಏರ್ಪೋರ್ಟ್ನೊಳಗೆ, ಈ ಇಲ್ಲಿಗೆ ಬರ್ತೇವೆ ನಾವು ಅವರಿಗೆ, ಅವ್ರು ನೋಡೋದೇ ಇಲ್ಲ ನಮ್ಮನ್ನು, ಹಿಂಗೆ ನೋಡ್ತಿರ್ತಾರೆ. ನಾವು ಹಿಂಗೆ ಪಾಸ್ಪೋರ್ಟ್ ಹಿಡ್ಕೊಂಡು ಹಿಂಗೆ ನಿಂತಿರ್ತೀವಿ, ಕಾಣೋದೇ ಇಲ್ಲ ಅವ್ರಿಗೆ. ನೀವು ಅಲ್ಲಿ ಡ್ಯೂಟಿ ಫ್ರೀ ಅಂಗಡಿ ಹೋಗ್ರಿ, ನಿಮ್ಮನ್ನು ಮಾತಾಡ್ಸೋಂಗಿಲ್ಲ ಅವರು. ಈಗ ನೀವು ಇಂಗ್ಲೀಷ್ ಮಾತಾಡ್ತೀರಿ, ಅವ್ರು ಇಂಗ್ಲೀಷ್ ಮಾತಾಡೋದಿಲ್ಲ. ಚೈನಾಗೆ ಹೋಗ್ರಿ, ಅವ್ರು ಇಂಗ್ಲೀಷ್ ಮಾತಾಡೋದಿಲ್ಲ. ಜಪಾನಿಗೆ ಹೋಗ್ರಿ, ಅವ್ರು ಇಂಗ್ಲೀಷ್ ಮಾತಾಡೋದಿಲ್ಲ. ಇವು ಯಾವ ರಾಷ್ಟ್ರಗಳು ಇಂಗ್ಲೀಷ್ ಮಾತಾಡೋದಿಲ್ಲ? ಇಡೀ ಜಗತ್ತಿನಲ್ಲಿ 12 ರಾಷ್ಟ್ರ ಮಾತ್ರ ಇಂಗ್ಲೀಷ್ ಮಾತಾಡ್ತವೆ, 12 ರಾಷ್ಟ್ರ. ಬಾಕಿ ರಾಷ್ಟ್ರಗಳು ತಮ್ಮ ತಮ್ಮ ಭಾಷೆನ ಮಾತಾಡ್ತವೆ. ಇದ್ದಾನಲ್ಲ ನೆಹರು, ಹಾಳು ಮಾಡಿಟ್ಟ ನಮ್ಮನ್ನು. ಸಂಸ್ಕೃತ ಸತ್ತು ಹೋದ ಸಂಸ್ಕೃತ ಅಂತ, ನಮ್ಮ ಮಾತೃಭಾಷೆ ಸಂಸ್ಕೃತ. ಯಾವುದಂತ ಹೇಳಿ, ಎಷ್ಟಂತ ಹೇಳಿ, ಬೇಜಾರಾಗುತ್ತದೆ. ಇವರೆಲ್ಲರ ಜೊತೆ 64 ವರ್ಷದಿಂದ ನಮ್ಮ ಬ್ರೈನ್ ವಾಶ್ ಆಗಿ ಹೋಗ್ಬಿಟ್ಟು, ಯಾರಿಗೂ ನಮ್ಮತನ ಅನ್ನೋದೇ ಇಲ್ಲ. ಎಲ್ಲ ಸೆಕ್ಯುಲರ್, ಏನು ಸೆಕ್ಯುಲರ್ ಅಲ್ಲ, ಇನ್ನೇನದು ಮೆಕ್ಯಾಲೆ, ಎಲ್ಲ ಮೆಕ್ಯಾಲೆ ಟೀಚಿಂಗು, ಮೆಕ್ಯಾಲೆ ಸಿಸ್ಟಮ್. ಅವತ್ತು ಹೊರಟೋಯ್ತು 1836ನೊಳಗೆ ಎಲ್ಲ ಹೊರಟು ಹೊರಟು. 1836ನೊಳಗೆ ನಾವು 200 ಬಿಟ್ಬಿಟ್ಟೇವೆ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಗಳು, ನಮ್ಮ ಸಂಸ್ಕೃತ. ಹೀಗಾಗಿ ಅವನೇನು ಮಾಡ್ತಾನೆ ಅಂತಂದರೆ, ಮೂಲಭೂತವಾದ ಬೇಸಿಕ್ ಇವನಿಗೆ ತಿಳುವಳಿಕೆ ಇಲ್ಲದೇ ಇದ್ರನಾಗಿ ಪೃಥಕ್ ಪೃಥಕ್ ಪೃಥಕ್ ಪೃಥಕ್ ಬೇರೆ ಬೇರೆ ನೋಡ್ತಾನೆ. ಆ ಜಾತಿ ಬೇರೆ, ಈ ಜಾತಿ ಬೇರೆ, ಆ ಭಾವ ಬೇರೆ, ಈ ಭಾವ ಬೇರೆ. ಈ ಮನುಷ್ಯ ಜಾತಿ ಒಂದೇ ಪ. ಪೃಥಕ್ ಪೃಥಕ್ ಪಶ್ಯತಿ ತಾನೇವ ಶರೀರ ಭೇದ ಅನುವರ್ತಿನಃ ಅನುವಿಧಾವತಿ. ಅವನು ಕೂಡ ಈ ರೀತಿ ಭೇದಗಳಲ್ಲಿಯೇ ತೇಲಿ ಹೋಗ್ಬಿಡ್ತಾನೆ. ಹೇಗೆ ಆ ನೀರು ಪ್ರವಹಿಸ್ತೋ ಹಾಗೆ ಇವನು ಕೂಡ ಭೇದಗಳ ಪ್ರವಾಹದಲ್ಲಿಯೇ ತೇಲಿ ಹೋಗ್ಬಿಡ್ತಾನೆ. ಅನುವಿಧಾವತಿ, ಆ ಪ್ರವಾಹವನ್ನೇ ಅನುಸರಿಸ್ಕೊಂಡು ಇವನು ಹೋಗ್ತಾನೆ. ಶರೀರ ಭೇದಮೇವ ಪೃಥಕ್ ಪುನಃ ಪುನಃ ಪ್ರತಿಪದ್ಯತೆ ಇತ್ಯರ್ಥ. ಶರೀರ ಭೇದಮೇವ, ಶರೀರದ ಭೇದವನ್ನೇ ಪುನಃ ಪುನಃ ಅನುಸರಿಸಿಕೊಂಡಿರ್ತಾರೆ. ಪ್ರತಿಪದ್ಯತೆ ಇತ್ಯರ್ಥ, ಮತ್ತು ಅದನ್ನೇ ಅವರು ಸಾಧಿಸ್ತಾರೆ. ನಾನು ಹೇಳಿದೆ, ಜೀವ ಜೀವ ಭೇದ, ಜೀವ ಜಗತ್ ಭೇದ, ಜೀವ ಈಶ್ವರ ಭೇದ, ಈಶ್ವರ ಈಶ್ವರ ಭೇದ. ಈ ಭೇದಗಳನ್ನು ಸತ್ಯವಾಗಿ ಇಟ್ಕೊಂಡವ್ರು ಇವರೆಲ್ಲ, ಈ ಭೇದಗಳನ್ನು ಸತ್ಯವಾಗಿ ಇಟ್ಕೊಂಡವ್ರು. ನಾವು ಎಷ್ಟೇ ಮೆಕ್ಯಾಲೆ ಇರಲಿ, ಎಷ್ಟೇ ಸೆಕ್ಯುಲರ್ ಇರಲಿ, ನಾವೆಲ್ಲ ಒಂದು ಅನ್ನೋ ಭಾವ ನಮ್ಮ ರಕ್ತದೊಳಗೆ ಇನ್ನೂ ಅದನ್ನು ತಿಳ್ಕೊಂಡು, ಅವ್ರು ನಮಗೆ ಆಘಾತ ಮಾಡಿದರೂ ಚಿಂತೆ ಇಲ್ಲ, ನಮ್ಮ ಮೇಲೆ ಅವರು ಏನಂತಾರೆ ಅದಕ್ಕೆ ದಾಳಿ ಮಾಡಿದರೂ ಚಿಂತೆ ಇಲ್ಲ, ನಾವು ಮತ್ತು ಇನ್ನು ನಮ್ಮ ರಕ್ತ ಬಿಡುವಲ್ತು, ನಮಗೆ ನಮ್ಮ ರಕ್ತ ಬಿಡುವಲ್ತು. ನಮಗೆ ಅತಿಥಿ ದೇವೋ ಭವ, ಯಾಚಕನಾಗಿ ಬಂದಾಗ ಅವನನ್ನು ಮರಳಿ ಕಳಿಸ್ಬಾರ್ದು, ಅದು ಬುದ್ಧಿ ಇನ್ನೂ ಅದ ನಮಗೆ. ಹೌದು, ಎಲ್ಲ ಹೊಲಸಾಟದ ಅದರ ಮಧ್ಯದಲ್ಲಿ ಆ ರಕ್ತ ಇನ್ನೂ ಇದೆ ನಮಗೆ, ಅದರ ತಕ್ಕಂತೆ ನಮಗೆ ಭದ್ರತೆ ಇಲ್ಲ, ಅದ್ರ ತಕ್ಕಂತೆ ನಮಗೆ ಭದ್ರತೆ ಇಲ್ಲ, ರಾಜಕೀಯ ಭದ್ರತೆ ಇಲ್ಲ, ರಾಷ್ಟ್ರೀಯ ಭದ್ರತೆಯೂ ಇಲ್ಲ, ಸೈನ್ಯ ಇತ್ಯಾದಿಗಳ ಭದ್ರತೆಯೂ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಭದ್ರತೆಯೂ ಇಲ್ಲ. ನಮಗೆ ಭದ್ರತೆಯೂ ಈಕ್ವಲಿ ಬೇಕಾಗಿದೆ, ಬರೀ ಧರ್ಮದಿಂದ ಇದ್ದರೆ ಸಾಲದು. ಒಂದು ರೀತಿಯಲ್ಲಿ ಧರ್ಮ ಮಾತ್ರ ಧರ್ಮವನ್ನು ರಕ್ಷಿಸ್ತದೆ, ಅದರೊಳಗೆ ಎರಡನೇ ಮಾತಿಲ್ಲ. ಆದರೆ ಒಬ್ಬ ಧರ್ಮೀ ಆದ ನನ್ನ ಕರ್ತವ್ಯ ಏನು, ಧರ್ಮಕ್ಕೆ ನನ್ನ ಕರ್ತವ್ಯ ಏನು? ಧರ್ಮವನ್ನು ಅನುಸರಿಸುವವನಿಗೆ ಧರ್ಮಿ ಅಂತ ಕರೀತಾರೆ. ಧರ್ಮಿ ಚೆನ್ನಾಗಿದ್ದಂದ್ರೆ ಧರ್ಮ ಬೆಳೀತದೆ, ಧರ್ಮಿ ಅಭಿವೃದ್ಧಿ ಆದರೆ ಧರ್ಮ ಬೆಳೀತದೆ, ಧರ್ಮಿಗೆ ರಕ್ಷಣೆ ಕೊಟ್ಟರೆ ಧರ್ಮ ರಕ್ಷಿತವಾಗ್ತದೆ. ಆ ಧರ್ಮಿಗೆ ರಕ್ಷಣೆ ಕೊಡೋರು ಯಾರು? 108 ಮಾತಾಡ್ತೀವಿ ಮೋದಿ ಬಗ್ಗೆ, ಅವನಂತ ಇವೆಲ್ಲ ಏನಂತಾರೋಕ್ಕೆ ಬಂಡೆಗಳಂತ ಈ ಮಾತುಗಳನ್ನು ಅವನಂತ ಸಹಿಸ್ಕೊಂಡಿದ್ದಾನೆ. ಅವನದೇ ಸಬಾರ್ಡಿನೇಟ್ಸು ಅನವಶ್ಯಕವಾಗಿ ಅನೇಕ ಹಗರಣದಲ್ಲಿ ಸಿಕ್ಕಾಕೊಂಡ್ರು. ಇದೆಲ್ಲ ಮತ್ತೆ ಯಾರ ತಲೆ ಸುತ್ತೋದು? ಮೋದಿಗೆ ಸುತ್ತೋದು. ಈಗ ಅವನಿಗೆ ರಕ್ಷಣೆ ಮಾಡೋರು ಯಾರು? ಯಾರನ್ನು ಮೆಜಾರಿಟಿ ಓಟ್ ಹಾಕಿ ಆರಿಸ್ತಂದ್ವಿ ನಾವೇ, ಅವ ಹೆಂಗೆ ಮಾಡಬಾರ್ದಾಗ್ತಿ ಬಿಡ, ಏನು ನೀನೇ ಮಾಡಬೇಕಾಗಿತ್ತಾನೆ, ನೀನೇ ಪ್ರೈಮ್ ಮಿನಿಸ್ಟರ್ ಹಂಗೆ ಸರ್ಕಾಸ್ಟಿಕ್ಲಿ ಹೇಳಿಬಿಡ್ತೇವೆ ಚಾ ಕಾಫಿ ಕುಡಿಬೇಕಾದ್ರೆ. ನಮ್ಮ ಸುತ್ತಲಿನ ಈ ಅಷ್ಟು ರಾಷ್ಟ್ರಗಳು ನಮ್ಮ ಜೊತೆ ಸೌಹಾರ್ದಯುತವಾಗಿ ಇದ್ದದ್ದಾದರೆ ನಮ್ಮ ರಾಷ್ಟ್ರದ ಅಭಿಮಾನ ಬೆಳೀತದೆ, ಜಗತ್ತಿನಲ್ಲಿ ನಮ್ಮ ರಾಷ್ಟ್ರಕ್ಕೆ ಒಂದು ಮೆರಗು ಬರುತ್ತದೆ. ಆದರೆ ಬರೀ ಮೂರು ದಿವಸ ಎರಡೆರಡು ದಿವಸ ವಿಸಿಟ್ ಮಾಡಿ ಏನು ಮೋಡಿ ಮಾಡಿದ್ನೋ, ಈ ಮೋದಿ ಹಿ ವನ್ ದಿ ಹಾರ್ಟ್ ಆಫ್ ಆಲ್ ದೀಸ್ ಪೀಪಲ್. ನಾವು ಕೂತ್ಕೊಂಡು ಇಲ್ಲಿ ಕಾಫಿ ಕುಡ್ಕೋತ ಬೈತಿರ್ತೇವೆ. ನಾನು ಹೇಳೋ ಕಾರಣ, ಧರ್ಮಿ ರಕ್ಷಿತವಾದರೆ ಧರ್ಮ ರಕ್ಷಣೆ. ಧರ್ಮಿಗೆ ನಾವು ರಕ್ಷಣೆ ಕೊಡದೆ ಹೋದರೆ ಧರ್ಮವನ್ನು ರಕ್ಷಿಸೋರು ಯಾರು? ಅರ್ಚಕನನ್ನು ರಕ್ಷಿಸ್ರಿ, ದೇವಸ್ಥಾನ ರಕ್ಷಿತವಾಗ್ತದೆ. ಲೈಬ್ರೇರಿಯನ್ನು ರಕ್ಷಿಸ್ರಿ, ಲೈಬ್ರರಿ ರಕ್ಷಿತವಾಗ್ತದೆ. ಡಾಕ್ಟರನ್ನು ರಕ್ಷಿಸ್ರಿ, ಹಾಸ್ಪಿಟಲ್ ರಕ್ಷಿತವಾಗ್ತದೆ. ಧರ್ಮಿಯನ್ನು ರಕ್ಷಿಸ್ರಿ, ಧರ್ಮ ರಕ್ಷಿತವಾಗ್ತದೆ. ಧರ್ಮಿಗೆ ಬೆಲೆನೇ ಇಲ್ಲ, ಧರ್ಮಿಗೆ ರಕ್ಷಣೆನೇ ಇಲ್ಲ. ಪ್ರೈಮ್ ಮಿನಿಸ್ಟರ್ ಅಂಥವ್ರಿಗೆ ರಕ್ಷಣೆ ಇಲ್ಲ, ನಮಗೂ ನಿಮಗೂ ಎಲ್ಲದ ರಕ್ಷಣೆ? ಸೊ ಅದನ್ನು ನಮ್ಮಂಥವ್ರು ಅದನ್ನು ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಕೆಳಗಿನ ಸ್ತರದಲ್ಲಿ ಜನ ಏನಿದ್ದಾರೆ, ನಮ್ಮ ಕೆಳಗಿನ ದೋಸ್ತರೇನಿದ್ದಾರೆ, ಮಿತ್ರರೇನಿದ್ದಾರೆ, ನಮ್ಮ ಬಂಧುಗಳೇನಿದ್ದಾರೆ, ಇಲ್ಲಿ ಈ ವಿಚಾರಗಳನ್ನು ನಾವು ಹಂಚ್ಕೋಬೋದಲ್ಲ. ಅದನ್ನು ರಿಪೇರಿ ಮಾಡಲಿಕ್ಕೆ ಹೋಗಬೇಡ್ರಿ, ಜನ ಒಮ್ಮೆ ಅಲ್ಲೇ ಹೋಗ್ತಾರೆ ರಿಪೇರಿ ಮಾಡಲಿಕ್ಕೆ, ನನಗೆ ಇಷ್ಟ ಆಗೋದಿಲ್ಲ. ಅದು ಸ್ಮಾಲ್ ಲೆವೆಲ್, ಸಿಂಪಲ್ ಲೆವೆಲ್ನಲ್ಲಿ ನಾವು ಏನು ಮಾಡಬೇಕು? ಅದನ್ನು ಅದೇ ರಾಷ್ಟ್ರೀಯ ಭಾವ, ಅದೇ ಸಾಮಾಜಿಕ ಭಾವ, ಅದೇ ಧಾರ್ಮಿಕ ಭಾವ, ಅದೇ ಆಧ್ಯಾತ್ಮಿಕ ಭಾವಗಳನ್ನು ಸಣ್ಣ ಲೆವೆಲ್ನಲ್ಲಿ ಇಟ್ಕೊಂಡು ನಾವು ಅದನ್ನು ಮಾಡ್ತಾ ಹೋದಾದರೆ ಬಹುಶಃ ಈ ಮೆಕ್ಯಾಲೆ ಸಿಸ್ಟಮನ್ನಾಗಲಿ ಅಥವಾ ಈ ಸೆಕ್ಯುಲರ್ ಭೂತವನ್ನಾಗಲಿ ನಾವು ಮೆಟ್ಟಿ ನಿಲ್ಲಬಹುದು ಅಂತ ನನಗೆ ಅನ್ನಿಸ್ತು. ಇದ್ದೇ ಹೋದರೆ ಪರ್ವತಗಳ ಶ್ರೇಣಿಯಲ್ಲಿ ಪ್ರವಹಿಸಿದಂತಹ ಮಳೆಯ ರಾಶಿಯಂತೆ ನಾವು ಪ್ರವಾಸ ಜೊತೆ ತೇಲಿ ಹೋಗ್ತೀವಿ. ಎಷ್ಟೋ ಜನ್ಮ ಹೋಗಿಗಾಗೋ ಇನ್ನೊಂದು 10-20 ಜನ್ಮ ಹೋಗ್ತೀವಿ. ಓಂ ತತ್ಸತ್. ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್.